ತವ ಕಥಾಮೃತಂ ತಾಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಶ್ರೀರಾಮಕೃಷ್ಣರು ಭಗವದವಸ್ಥೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಏನೇನು ಮಾಡ್ತಾ ಇದ್ರು, ಅವರಿಂದ ತಾನೇ ತಾನಾಗಿ ಏನೇನು ಸಂಭವಿಸ್ತಾ ಇತ್ತು ಅನ್ನೋದನ್ನ ಕಳೆದ ಶನಿವಾರ ನಾವು ನೋಡಿದ್ವು. ಅದರಲ್ಲಿ ಕೊನೆಯದಾಗಿ ರಾಣಿ ರಾಸಮಣಿಯ ಕಪಾಳಕ್ಕೆ ಅವರು ಬಿಗಿದದ್ದು, ಇದು ಅವರು ಎಷ್ಟು ಸರಳವಾಗಿ ಹೇಳಿದ್ರೋ ಅಷ್ಟೇ ಗಂಭೀರವಾದ ವಿಷಯ. ನಾವು ಕಳೆದ ಶನಿವಾರವೇ ಅದರ ಬಗ್ಗೆ ವಿಶ್ಲೇಷಣೆ ಮಾಡಿ ನೋಡಿದಂತೆ ರಾಣಿ ರಾಸಮಣಿಯ ಕಣ್ಣು ಮುಂದೆ ಬೆಳೆದಂತ ಹುಡುಗ ಗದಾಧರ ಅವರಿನ್ನೂ ಅವತಾರ ಪುರುಷರಾಗಿರಲಿಲ್ಲ. ಸಾಕ್ಷಾತ್ಕಾರದ ಅತ್ಯಂತ ಉನ್ನತ ಮಟ್ಟವನ್ನು ಮುಟ್ಟಿದ್ದರೂ ಕೂಡ ರಾಣಿ ರಾಸಮಣಿ ಅವರಲ್ಲಿರತಕ್ಕಂತಹ ಆಧ್ಯಾತ್ಮಿಕ ಶಕ್ತಿಯನ್ನು ಗುರುತಿಸಿರಬಹುದು. ಆಗಿದ್ರೂ ಕೂಡ ಅವರಿನ್ನೂ ಅವತಾರ ಪುರುಷರು ಅಂತ ಆ ಒಂದು ಸ್ಥಾನಕ್ಕೆ ಏರಿರಲಿಲ್ಲ. ಅವರು ಏರಿದ್ದಿರಬಹುದು ಅಥವಾ ಅವ್ರನ್ನ ಯಾರು ಏರಿಸಬೇಕಾಗಿಲ್ಲ, ಅವರು ಅವತಾರ ಪುರುಷರಾಗಿಯೇ ಇದ್ರು, ಅವತಾರ ಪುರುಷರಾಗಿಯೇ ಬಂದರು, ಅವತಾರ ಪುರುಷರಾಗಿಯೇ ಹೋದ್ರು. ಆದರೆ ನಾವು ತಿಳಿದುಕೊಳ್ಬೇಕಾಗಿತ್ತು, ತಿಳಿದುಕೊಂಡಿರಲಿಲ್ಲ ಅಂತಹ ಒಂದು ಸಂದರ್ಭ. ಬಾಕಿ ಆ ದೇವಸ್ಥಾನದಲ್ಲಿದ್ದಂತಹ ಇತರ ಅರ್ಚಕರು, ಇತರ ಸಿಬ್ಬಂದಿಗಳು, ಸಾಮಾನ್ಯ ಅರ್ಚಕ ಅಂತಲೇ ತಿಳಿದಂತಹ ಸಂದರ್ಭ. ಸಾಧನೆಯನ್ನೇನೋ ಮಾಡಿರಬಹುದು, ಅಲೌಕಿಕವಾದ ಸಾಧನೆ, ಆದರೆ ಆ ಸುತ್ತಮುತ್ತಿನ ಜನ ಅದಕ್ಕೆ ಕೊಟ್ಟಂತಹ ಬಿರುದು ಏನು ಅಂತ ಹೇಳಿದ್ರೆ ಹುಚ್ಚುತನ. ಈತ ಒಬ್ಬ ಹುಚ್ಚು ಪೂಜಾರಿ ಅಂತಲೇ ಅವರಿಗೆಲ್ಲ ಮೊದಲಿನಿಂದ ಗೊತ್ತಿದ್ದಂತಹದ್ದು. ಇಂತಹ ಒಂದು ಸಂದರ್ಭದಲ್ಲಿ ಹುಚ್ಚು ಪೂಜಾರಿ ಕೆರಳಿ ಹುಚ್ಚು ಕೆರಳಿ ಆ ಕೆನ್ನೆಗೆ ಕೊಟ್ಟ ರಾಣಿ ರಾಸಮಣಿ ಅಂತ ಹೇಳ್ತಕ್ಕಂತಹದ್ದನ್ನು ಕೂಡ ಮರೆತು, ಆಮೇಲೆ ಸ್ತ್ರೀ ಅಂತ ಅನ್ನೋದನ್ನು ಕೂಡ ಮರೆತು ಕಪಾಳಕ್ಕೆ ಹೊಡೆದ್ನಲ್ಲ, ಈ ಹುಚ್ಚು ಸಂಪೂರ್ಣ ಕೆರಳಿದೆ ಅಂತ ತಿಳಿದು ಬಾಕಿ ಉಳಿದವರೆಲ್ಲ ಬಂದು ಆ ರಾಮಕೃಷ್ಣರನ್ನ ಎಳೆದಾಡಬಹುದಾದಂತಹ ಸಂದರ್ಭ. ರಾಣಿ ರಾಸಮಣಿ ಪುಣ್ಯಕ್ಕೆ ಅದಾಗಲೇ ಶ್ರೀರಾಮಕೃಷ್ಣರ ದಿವ್ಯತೆಯನ್ನ ಗಮನಿಸುವುದಕ್ಕೆ ಸಾಧ್ಯವಾದದ್ದರಿಂದ ಅವರ ಮೇಲೆ ಕೈ ಮಾಡಬೇಕು ಅಂತ ಬಂದಂತಹ ಇತರ ಜನರನ್ನೆಲ್ಲ ದೂರಗೊಳಿಸಿ ಎಚ್ಚರ ಕೊಟ್ಟು ಏನ್ ಹೇಳ್ತಾರೆ, ಇವಳು ತಮ್ಮ ತಂದೆ ಸರಿಯಾದ ರೀತಿಯಲ್ಲೇ ಮಾಡಿದ್ದಾರೆ, ಸರಿಯಾದ ಕೆಲಸವನ್ನೇ ಮಾಡಿದ್ದಾರೆ, ಯಾರು ಅವರ ಸದ್ದಿಗೆ ಹೋಗಬೇಡಿ ಅಂತ. ಆದರೆ ಶ್ರೀರಾಮಕೃಷ್ಣರಿಗೆ ಮಾತ್ರ ತಮ್ಮ ಈ ಒಂದು ನಡವಳಿಕೆ ಒಪ್ಪಿಗೆ ಆಗಿತ್ತು ಅಂತೇನೂ ಅಲ್ಲ. ಅದರ ಪರಿಣಾಮವಾಗಿ ಶ್ರೀರಾಮಕೃಷ್ಣರು ಹೇಳ್ತಾರೆ, ನನ್ನ ಮನಸ್ಸಿನ ಈ ಅವಸ್ಥೆಯನ್ನು ನೋಡಿ ಹೆದರಿ ಹಲದಾರಿಗೆ ಹೇಳಿದೆ, ನನಗೇನು ಸ್ವಭಾವ ಬಂದುಬಿಟ್ಟಿದೆ ನೋಡು, ನಾನು ಇದರಿಂದ ಹೇಗೆ ಪಾರಾಗಲಿ ಅಂತ. ಬಳಿಕ ಭಗವತಿಗೆ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಆ ಸ್ವಭಾವ ನನ್ನನ್ನು ಬಿಟ್ಟು ತೊಲಗಿತು ಅಂತ ಹೇಳ್ತಾ ಇದ್ದಾರೆ. ಹಲಧಾರಿ ಅಂತಂದ್ರೆ ಯಾರವನು? ಅತ್ಯಂತ ಸಾಮಾನ್ಯ ಸ್ಥಿತಿಯ ಒಬ್ಬ ಅರ್ಚಕ. ಶ್ರೀರಾಮಕೃಷ್ಣರ ಅನುಭವ ಎಂಥದ್ದು? ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ, ಈ ಮೂರೂ ಕಾಲಗಳ ಪರಿಚಯವನ್ನು ಏಕಕಾಲದಲ್ಲಿ ಉಳ್ಳವರು. ಅಂತಹ ಪ್ರಚಂಡವಾದಂತಹ ಜ್ಞಾನ. ಇವನು ಒಬ್ಬ ಸಾಮಾನ್ಯ ಅರ್ಚಕ, ಅವನ ಬುದ್ಧಿ ಅಂತ ಹೇಳತಕ್ಕಂಥದ್ದು ಎಲ್ಲ ವಿಧದಿಂದಲೂ ಸೀಮಿತ. ಅವನನ್ನು ಕೇಳೋದಕ್ಕೆ ಹೋಗ್ತಾ ಇದ್ದಾರೆ, ಏನಪ್ಪ ಇದು, ಯಾತಕ್ಕೆ ಈ ತರ ಬಂತು ಅಂತ. ಆದರೆ ಅವನು ಏನು ತಾನೇ ಹೇಳಿಯಾನು, ಅವನು ಹೇಳಿದ್ದನ್ನ ಶ್ರೀರಾಮಕೃಷ್ಣ ಏನು ಹೇಳಲಿಲ್ಲ ಅಂದ್ರೆ ಆತನಿಗೇನು ಹೇಳಕ್ ಬರಲಿಲ್ಲ ಅಂತ ತಾತ್ಪರ್ಯ. ಆದರೆ ಶ್ರೀರಾಮಕೃಷ್ಣ ಏನ್ ಮಾಡಿದ್ದಾರೆ, ಮೊದಲೇನೋ ಲೋಕಾಭಿರಾಮವಾಗಿ ಆ ಹಲಧಾರಿಯನ್ನ ಕೇಳೋದಕ್ಕೆ ಹೋದರೂ ಕೂಡ ಆಮೇಲೆ ಅವರು ತಮ್ಮ ಜಗನ್ಮಾತೆಯನ್ನು ಕೇಳೋದಕ್ಕೆ ಹೋಗ್ತಾರೆ. ಅವರು ಅದನ್ನೆಲ್ಲ ಕೇಳಬೇಕಾದ ಕಾರಣವೂ ಇರಲಿಲ್ಲ, ಎಲ್ಲವೂ ಅವರಿಗೆ ತಿಳಿದಿತ್ತು. ಆದರೂ ಕೂಡ ಜಗನ್ಮಾತೆ ಆ ಸಾಕಾರ ಮೂರ್ತಿ, ಸಗುಣ ಸಾಕಾರ ಪರಬ್ರಹ್ಮ, ಇದರ ಅವಶ್ಯಕತೆಯನ್ನ ಜನರಿಗೆ ಮನಮುಟ್ಟಿಸುವಂತ ಒಂದು ಉದ್ದೇಶ ಇತ್ತು ಆ ಅವತಾರಕ್ಕೆ. ನಿರ್ವಿಕಲ್ಪ ಸಮಾಧಿಗೆ ಹೋದರೂ ಕೂಡ ಯಾವ ಅರ್ಚಾವತಾರಾದಿಗಳನ್ನ ದೂಷಿಸಬಾರದು, ಪ್ರತಿಯೊಂದು ಮೂರ್ತಿಯೂ ಕೂಡ ನಮ್ಮ ಕಲ್ಯಾಣಕಾರಿ ಆಗೋದಕ್ಕೆ ಸಾಧ್ಯವಿದೆ. ಯಾವ ಮಣ್ಣಿನ ಮೂರ್ತಿಯನ್ನೇ ಆಗಲಿ, ಕಲ್ಲಿನ ಮೂರ್ತಿಯನ್ನೇ ಆಗಲಿ, ಕಂಚಿನ ಮೂರ್ತಿಯನ್ನೇ ಆಗಲಿ ನಾವು ಭಕ್ತಿಯಿಂದ ಪೂಜಿಸಿದ್ದೇವೆ, ಆದರೆ ಅಲ್ಲಿ ಸಾಕ್ಷಾತ್ ಪರಮಾತ್ಮನೇ ಆವಿರ್ಭವಿಸಿ ಆಯಾಯ ರೂಪದಿಂದ ನಮಗೆ ಮಾರ್ಗದರ್ಶನ ನೀಡಬಲ್ಲ ಅಂತನ್ನುವ ವಿಷಯದಲ್ಲಿ ಜನತೆಗೆಲ್ಲ ಶ್ರದ್ಧೆಯನ್ನು ಉಂಟು ಮಾಡುವಂತ ಒಂದು ಉದ್ದೇಶ ಈ ಅವತಾರ ಕಾರ್ಯಕ್ಕೆ ಇತ್ತು. ಅದರ ಪರಿಣಾಮವಾಗಿಯೇ ಅವರು ನಿರ್ವಿಕಲ್ಪ ಸಮಾಧಿಯ ಅತ್ಯಂತ ಉನ್ನತವಾದ ಆಧ್ಯಾತ್ಮಿಕ ಅನುಭವವನ್ನು ಮಾಡಿಕೊಂಡು ಎಲ್ಲ ಬಗೆಯ ಜ್ಞಾನವನ್ನು ಹೊಂದಿದ್ರೂ ಕೂಡ ಯಾವುದನ್ನು ತಿಳಿಯುವುದರಿಂದ ಎಲ್ಲವನ್ನೂ ತಿಳಿದಂತಾಗುವುದೋ ಅಂತಹ ಅಭೂತಪೂರ್ವವಾದಂತಹ ಜ್ಞಾನವನ್ನು ಹೊಂದಿದ್ದರೂ ಕೂಡ ಅವರು ಕಾಳಿ ಮಾತೆಯ ಬಳಿಗೆ ಓಡ್ತಾರೆ. ಈ ರೀತಿಯಲ್ಲಿ ಏನಾದರೂ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ತಲೆದೋರಿದರೆ, ಯಾವುದಾದರೂ ಸಂದಿಗ್ಧ ಪರಿಸ್ಥಿತಿ ನಮಗೆ ಒದಗಿದರೆ, ಅದಕ್ಕೆ ಉತ್ತರ ಕೊಡತಕ್ಕಂತಹ ವ್ಯಕ್ತಿಗಳು ನಮಗೆ ಸಿಗದೆ ಹೋದರೆ ನೀವ್ಯಾರೂ ಕಂಗಾಲಾಗಬೇಕಾಗಿಲ್ಲ. ಓ ಲೋಕದ ಜನರೇ, ಓ ಲೋಕದ ಭಕ್ತರೇ, ಹೀಗೆ ಬನ್ನಿ ನೋಡಿ, ನಾನು ಕೂಡ ಹಾಗೆ ಮಾಡ್ತಾ ಇದ್ದೇನೆ ಅಂತ ತೋರಿಸುವ ರೀತಿಯಲ್ಲಿ ಕಾಳಿಯ ಮುಂದೆ ಮತ್ತೆ ಮತ್ತೆ ಪ್ರಾರ್ಥನೆ ಮಾಡಿಕೊಂಡ್ರಂತೆ. ನಾವು ಒಂದೇ ಸಲಕ್ಕೆ ಪ್ರಾರ್ಥನೆ ಮಾಡಿ ಅದಕ್ಕೆ ಉತ್ತರ ಬರದೇ ಇದ್ದದನ್ನ ಕಂಡು ಇದು ಕೆಲಸಕ್ಕೆ ಬಾರದೆ ಇರತಕ್ಕಂತಹ ದೇವರು ಅಂತ ನಮ್ಮ ಕೆಲಸ ನಾವು ನೋಡಿಕೊಳ್ಳೋದಕ್ಕೆ ಹೊರಡ್ತೇವೆ. ಅಲ್ಲಿಗೆ ಆ ದೇವರು ಕೂಡ ನಮ್ಮನ್ನು ಕೈ ಬಿಡ್ತಾನೆ. ಈ ರೀತಿಯಲ್ಲಿ ಬಹಳ ಬೇಗ ನಾವು ದೇವರಿಂದ ದೂರವಾಗುವಂತಹ ರೀತಿಯ ವರ್ತನೆ ನಮ್ಮದು. ಆದರೆ ಶ್ರೀರಾಮಕೃಷ್ಣರ ವರ್ತನೆ ಆ ಬಗೆಯದಲ್ಲ. ಅಲ್ಲಿ ಹೇಳ್ತಾರೆ ಅವರೇನೆ, ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಈ ಸ್ವಭಾವ ನನ್ನನ್ನು ಬಿಟ್ಟು ತೊಲಗಿತು ಅಂತ ಹೇಳ್ತಾ ಇದ್ದಾರೆ. ಪ್ರಾರ್ಥನೆಯನ್ನ ಮತ್ತೆ ಮತ್ತೆ ತಾವು ಮಾಡಿದ್ದಾಗಿ ವರ್ತಮಾನವನ್ನು ಕೊಡ್ತಾ ಇದ್ದಾರೆ. ಅವತಾರ ಪುರುಷ ಅಂತ ನಾವು ಇವತ್ತು ಕಂಡವರು ಅವತ್ತು ಅದೇ ತತ್ವವೇ ಆಗಿದ್ದಾರೆ ಅವರು. ಅಷ್ಟೇ ಅಲ್ಲ, ಅಭೂತಪೂರ್ವವಾದಂತಹ ಸಾಧನೆಯನ್ನು ಮಾಡಿ ಪ್ರಚಂಡವಾದ ಏಕಾಗ್ರತೆಯನ್ನು ಹೊಂದಿದವರು ಅವರು. ಏಕಾಗ್ರಗೊಂಡಂತಹ ಮನಸ್ಸಿನಿಂದ ಯಾವ ಪ್ರಾರ್ಥನೆಯನ್ನೇ ಆಗಲಿ ಒಂದೇ ಸಲಕ್ಕೆ ಮಾಡಿದ್ರೆ ಸಾಕು, ಅದರ ಪರಿಣಾಮ ಸ್ವತಃ ಸಿದ್ಧ ಅಂತ ಮಾತು ನಮ್ಮಲ್ಲಿ ಪ್ರಚಲಿತ. ಇಂತಹ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರು ಅಂತಹ ಏಕಾಗ್ರತೆ ಉಳ್ಳವರು, ಮತ್ತೆ ಮತ್ತೆ ಪ್ರಾರ್ಥನೆ ಮಾಡಿದುದಾಗಿ ಹೇಳಿದಾಗ ನಾವು ಚಂಚಲ ಚಿತ್ತರು, ಕ್ಷಣಕ್ಕೊಮ್ಮೆ ಒಂದೊಂದು ಯೋಚನೆಯನ್ನು ಮಾಡತಕ್ಕಂಥವರು, ಯಾವುದೇ ಬಗೆಯ ಏಕಾಗ್ರತೆಯ ಶಕ್ತಿ ಇಲ್ಲದವರು, ಎಲ್ಲೋ ಒಂದು ಸಲ ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆಗೆ ನಮಗೆ ಉತ್ತರ ಸಿಕ್ಕಲಿಲ್ಲ ಅಂತ ನಿರಾಶಾಭಾವದಿಂದ ಹಿಂತಿರುಗಿದರೆ ನಮ್ಮ ಮೌಢ್ಯಕ್ಕೆ ಇನ್ನೇನು ಹೇಳಿ ಅಂತ ಕೂಡ ನಾವು ತಿಳಿದುಕೊಳ್ಳಬಹುದಾಗಿದೆ ಈ ವಾಕ್ಯದಿಂದ. ಅಂತೂ ಶ್ರೀರಾಮಕೃಷ್ಣರು ತಮ್ಮ ಆ ಒಂದು ಮಾನಸಿಕ ಅವಸ್ಥೆಯನ್ನ ಹೋಗಲಾಡಿಸಿಕೊಳ್ಳಬೇಕಾಗಿತ್ತು. ಯಾತಕ್ಕೆ ಅಂತ ಹೇಳಿದ್ರೆ, ಮತ್ತೆ ಮತ್ತೆ ಈ ತರಹ ಯಾರ್ಯಾರೋ ಕಂಡವರಿಗೆಲ್ಲ ಬುದ್ಧಿ ಹೇಳತಕ್ಕಂತಹದ್ದು, ಕಂಡವರಿಗೆಲ್ಲ ಕೆನ್ನೆ ಮೇಲೆ ಬಾರಿಸತಕ್ಕಂತಹ ಒಂದು ದೃಶ್ಯ ಇದು, ಕೊನೆಗೆ ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತೋ ಗೊತ್ತಿಲ್ಲ, ಇದು ಸರಿಯಿಲ್ಲ ಅಂತ ಹೋಗಲಾಡಿಸಿಕೊಳ್ಳೋದಕ್ಕೋಸ್ಕರ ಮತ್ತೆ ಮತ್ತೆ ಪ್ರಾರ್ಥನೆ ಮಾಡಿಕೊಂಡು ಹೋಗಲಾಡಿಸಿಕೊಂಡ್ರಂತೆ. ಅದು ಬಿಟ್ಟು ತೊಲಗಿತ್ತು ಅಂತ ಹೇಳ್ತಾರೆ. ಹಾಗೇನೇನೆ ನಮ್ಮಲ್ಲಿರ್ತಕ್ಕಂತಹ ನಮ್ಮಲ್ಲಿ ಭಗವದ್ ಅವಸ್ಥೆ ಬಂದ್ಬಿಟ್ಟಿದೆ, ನಾವೇನೋ ಮಾಡೋಕ್ಕೆ ಹೋಗೋದಿಲ್ಲಿದ್ರು ಕೂಡ ದೆವ್ವಾವಸ್ಥೆ ನಮ್ಮಲ್ಲಿ ಇರುತ್ತದೆ, ಅಥವಾ ಬಗೆ ಬಗೆಯ ವಿಚಿತ್ರ ನಡವಳಿಕೆಗಳೆಲ್ಲ ಇರುತ್ತವೆ, ಕೋಪ ತಾಪಾದಿಗಳೆಲ್ಲ ಇರುತ್ತವೆ, ಕಾಮ ಮೋಹಾದಿಗಳೆಲ್ಲ ಇರುತ್ತವೆ, ಇವುಗಳನ್ನು ಕೂಡ ಹೋಗಲಾಡಿಸಿಕೊಳ್ಳಬೇಕು ಅಂತ ಹೇಳ್ತಕ್ಕಂತಹ ಭಾವ ನಮ್ಮಲ್ಲಿ ಆಗಾಗ ಬರುತ್ತೆ. ಬಂದಾಗ ಏನ್ ಮಾಡ್ಕೊಳ್ಬೇಕು? ಯಾರನ್ನು ಕೇಳಿದ್ರೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಅಂತರಂಗದ ಶತ್ರು, ಕೋಪತಾಪಾದಿಗಳೆಲ್ಲ ಅಂತರಂಗದ ಶತ್ರು. ನಮ್ಮ ಬಹಿರಂಗದ ಶತ್ರು ಯಾರಾದ್ರೂ ಒಬ್ಬರು ನಮಗೆ ಹೊಡೆದಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ಬಹುದು, ಅಥವಾ ಯಾವನ ಇನ್ನೊಬ್ಬ ಗೂಂಡ ನನ್ನ ಕರ್ಕೊಂಡು ಬಂದು ಏನಾದರೂ ಪ್ರತಿಕ್ರಿಯೆ ತೋರಿಸಬಹುದು. ಹೊರಗಡೆಯ ಶತ್ರುವನ್ನ ಮೆಟ್ಟುವುದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಬಹುದು, ಆದರೆ ಅಂತರಂಗದ ಶತ್ರುವನ್ನ ಮೆಟ್ಟುವ ಕೆಲಸ ಯಾರದ್ದಪ್ಪ ಅದು? ಅದಕ್ಕೆ ದೇವರೇ ಆಗಬೇಕು. ಅದನ್ನೇ ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ಕೊಡ್ತಾ ಇದ್ದಾರೆ. ಬಳಿಕ ಹೇಳ್ತಾರೆ, ಆ ಅವಸ್ಥೆಯಲ್ಲಿ ಭಗವದ್ ವಿಷಯದ ಹೊರತು ಬೇರೆ ಏನೂ ರುಚಿಸದು. ಭಗವದ್ ಭಾವಾವಸ್ಥೆಯ ಸಂದರ್ಭದಲ್ಲಿ ಭಗವದ್ ವಿಷಯದ ಹೊರತು ಬೇರೆ ಏನೂ ರುಚಿಸದು. ಪ್ರಾಪಂಚಿಕ ಮಾತು ಕತೆ ತಿರಿಗೆ ಬಿತ್ತು ಎಂದರೆ ಒಂದು ಕಡೆ ಕುಳಿತು ಅಳುತ್ತಿದ್ದೆ. ಮಥುರ ಬಾಬು ನನ್ನನ್ನು ತೀರ್ಥಯಾತ್ರೆಗೆ ಕರೆದುಕೊಂಡು ಹೋದಾಗ ನಾವು ಕಾಶಿಯಲ್ಲಿ ಕೆಲವು ದಿನಗಳನ್ನ ರಾಜಾಬಾಬು ಎಂಬವನ ಮನೆಯಲ್ಲಿ ಕಳೆದುವು. ಒಂದು ದಿನ ನಾನು ಮಥುರ ಬಾಬು ರಾಜಬಾಬುಗಳೊಡನೆ ಬೈಠಕ್ಕಾನಿಯಲ್ಲಿ ಕುಳಿತುಕೊಂಡಿದ್ದೆ. ಶುರು ಮಾಡಿದರು ಪ್ರಾಪಂಚಿಕತೆಯ ಮಾತುಕತೆಗಳನ್ನ. ಇಷ್ಟು ಹಣ ನಷ್ಟವಾಯಿತು, ಹೀಗಾಯ್ತು, ಹಾಗಾಯ್ತು, ಇನ್ನು ಏನೇನೋ. ನಾನು ಅಳಲು ಶುರು ಮಾಡಿದೆ. ಹೇಳಿದೆ ಭಗವತಿಗೆ ಮನಸ್ಸಿನಲ್ಲಿ, ತಾಯೇ ಎಲ್ಲಿಗೆ ಕರೆದುಕೊಂಡು ಬಂದಿದ್ದೀಯೇ ನನ್ನನ್ನು? ರಾಸಮಣಿಯ ದೇವಾಲಯದಲ್ಲಿ ಆನಂದದಿಂದ ಇದ್ದನಲ್ಲ, ತೀರ್ಥಯಾತ್ರೆಗೆ ಬಂದು ಮತ್ತೆ ಅದೇ ಕಾಮಕಾಂಚನಗಳ ಮಾತು ಕೇಳಬೇಕಾಗಿದೆಯಲ್ಲ. ಆದರೆ ಅಲ್ಲಿ ದಕ್ಷಿಣೇಶ್ವರದಲ್ಲಿ ಇವುಗಳಿಂದ ತಪ್ಪಿಸಿಕೊಳ್ಳಬಹುದಾಗಿತ್ತು ಅಂತ ಈ ರೀತಿಯಲ್ಲಿ ಪ್ರಾರ್ಥಿಸಿಕೊಂಡೆ ನಾನು ಅಂತ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಇಷ್ಟು ಮಾತುಗಳಲ್ಲಿ ನಮ್ಮ ಆಧ್ಯಾತ್ಮಿಕ ಜೀವನದತ್ತ ನಾವು ಹೇಗೆ ಪ್ರವೇಶ ಮಾಡಬೇಕು, ಹೇಗೆ ಮುಂದೊತ್ತಿ ಹೋಗಬೇಕು ಅನ್ನೋದರ ಎಲ್ಲ ಸಲಹೆ ಸೂಚನೆಗಳು ನಮಗೆ ಸಿಗುತ್ತವೆ. ಭಗವದ್ ವಿಷಯ ಅಂತ ಹೇಳ್ತಕ್ಕಂತಹದ್ದು ನಮಗೆ ಪ್ರಾಪ್ತವಾಗುವುದೇ ಅಪರೂಪ. ದೇವರೊಬ್ಬ ಇದ್ದಾನೆ ಅಂತ ಹೇಳ್ತಕ್ಕಂತಹದ್ದನ್ನು ಸ್ವಾಭಾವಿಕವಾಗಿಯೇ ಮರೆಯುವಂತಹ ವ್ಯವಸ್ಥೆ ಇದೆ, ಅದಕ್ಕೆ ಮಾಯೆ ಅಂತ ಒಂದು ಇದೆ. ಆದ್ರಿಂದ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಕಾಲದಲ್ಲಿ ಭಗವಂತನನ್ನ ಮರೆಯುವುದಕ್ಕೆ ತಾನೇ ತಾನಾದಂತಹ ಒಂದು ಕುತಂತ್ರ ಇದೆ. ಎಲ್ಲೋ ಭಗವಂತನ ಕೃಪೆಯಿಂದ ನಮಗೆ ಭಗವಂತ ಇದ್ದಾನೆ, ಕರೆದರೆ ಬರ್ತಾನೆ, ಕರೆಯಬೇಕು ಅಂತ ಹೇಳ್ತಕ್ಕಂತಹ ನಾಲ್ಕು ಆಶ್ವಾಸನಾಪೂರ್ವಕವಾದಂತಹ ಮಾತುಗಳು ಸಿಕ್ಕಿದಾಗ ಅದನ್ನು ನೆನಪಿಟ್ಕೊಳ್ಬೇಕು, ಭದ್ರವಾಗಿ ಇಟ್ಕೊಳ್ಬೇಕು. ಮತ್ತು ಬೇರೆ ಇತರ ಲೌಕಿಕವಾದಂತಹ ಮಾತುಗಳ ಕಡೆಗೆ ಕಿವಿಕೊಡಲು ಹೋಗಬಾರದು. ಬಿದ್ದು ಹೋಗುವಂತಹ ಮಾತನ್ನು ನಾವು ಎಷ್ಟೇ ಕೇಳ್ತಾ ಇದ್ರೂ ಕೂಡ ನಾವು ಕೊನೆಗೊಂದು ದಿನ ಬಿದ್ದು ಹೋಗುವುದಲ್ಲದೆ ನಮಗೆ ಏಳುಗತಿ ಇಲ್ಲ. ಇಲ್ಲಿ ಶ್ರೀರಾಮಕೃಷ್ಣರು ಇನ್ನು ಬಿದ್ದು ಹೋಗುವ ಸಂಭವವೇ ಇಲ್ಲ. ಎಷ್ಟೇ ಪ್ರಾಪಂಚಿಕವಾದ ವಿಚಾರಗಳನ್ನು ಕೇಳಿದರೂ ಕೂಡ ಅವರು ಆಧ್ಯಾತ್ಮಿಕ ಉನ್ನತವಾದ ಶಿಖರದಿಂದ ಬಿದ್ದು ಹೋಗುವ ಸಂಭವವೇ ಇಲ್ಲ. ಶ್ರೀರಾಮಕೃಷ್ಣ ಹೇಳಿದ್ದಾರೆ, ಅನಾಹತ ಹೃದಯದಲ್ಲಿರುವಂತಹ ಅನಾಹತ ಚಕ್ರದವರೆಗೆ ಮನಸ್ಸು ಧ್ಯಾನದ ಮೂಲಕ, ಭಜನೆಯ ಮೂಲಕ, ಜಪದ ಮೂಲಕ ಏರಿದರೂ ಕೂಡ ಅಲ್ಲಿಂದ ಬಿದ್ದು ಹೋಗುವ ಸಂಭವ ಇದೆ. ಆದರೆ ಆಜ್ಞಾಚಕ್ರ ಅಂತ ಭ್ರೂ ಮಧ್ಯದಲ್ಲಿ ಯಾವ ಒಂದು ಚಕ್ರ ಇದೆಯೋ ಅಲ್ಲಿಗೆ ಮನಸ್ಸು ತಲುಪಿದಾಗ ಆ ಒಂದು ಸ್ತರಕ್ಕೆ, ಆ ಒಂದು ಭೂಮಿಕೆಗೆ ಮನಸ್ಸು ಏರಿದಾಗ ಮಾತ್ರವೇ ಮನುಷ್ಯ ಆದರ್ಶದ ಶಿಖರದಿಂದ ಬೀಳುವ ಸಂಭವ ಇಲ್ಲ ಅಂತ ಹೇಳಿದ್ದಾರೆ. ಶ್ರೀರಾಮಕೃಷ್ಣರು ಸಹಸ್ರಾರವನ್ನೇ ಮುಟ್ಟಿದವರಾದ್ರಿಂದ ಬಿದ್ದು ಹೋಗುವ ಸಂಭವವೇ ಇಲ್ಲ. ಆದರೆ ಅವರು ಹೇಳ್ತಾ ಇದ್ದಾರೆ, ಭಗವಂತನ ವಿಷಯವಲ್ಲದೆ ಇತರ ವಿಷಯಗಳನ್ನ ಕುರಿತಾಗಿ ಅಂದರೆ ಪ್ರಾಪಂಚಿಕವಾದ ವಿಚಾರಗಳನ್ನ, ಕಾಮ ಕಾಂಚನ, ಅದೇ ಪ್ರಪಂಚ ಅಂದ್ರೆ ಇನ್ನೇನಿದೆ, ಇವೆರಡಲ್ಲೇ ಎಲ್ಲವೂ ಕೂಡ ಅಡಗಿಕೊಂಡಿದೆ. ಅದರ ಕುರಿತಾದಂತಹ ಮಾತುಗಳನ್ನು ಕೇಳ್ತು ಅಂತ ಹೇಳಿದ್ರೆ ಕಾದ ಸೀಸವನ್ನು ಕಿವಿಗೆ ಸುರಿದಂತೆ ನನಗೆ ಅನುಭವವಾಗ್ತಾ ಇತ್ತು. ನನ್ನ ಹೃದಯವನ್ನು ಒದ್ದೆ ತವೆಲನ್ನ ಹಿಂಡದಂತೆ ಅನುಭವ ಆಗ್ತಾ ಇತ್ತು ಅಂತನೋ ಮಾತುಗಳನ್ನೂ ಬೇರೆ ಸಂದರ್ಭದಲ್ಲಿ ಹೇಳಿದ್ದಾರೆ. ಇಲ್ಲಂತೂ ಅವರು ಹೇಳ್ತಾ ಇದ್ದಾರೆ, ಒಂದು ಕಡೆ ಕುಳಿತು ಅಳ್ತಾ ಇದ್ದು ಬಿಡ್ತಾ ಇದ್ದೆ ನಾನು ಅಂತ. ಯಾರಿಗೆ ಈ ಒಂದು ಸ್ಥಿತಿ ಬರ್ತದೆ? ಪ್ರಾಪಂಚಿಕವಾದ ವಿಚಾರಗಳನ್ನ ಕೇಳಿದ್ರೆ ನಮಗೆ ಅಳು ಬರುವಂತಹ ಸ್ಥಿತಿ ಇದೆಯೇ ಕೇಳಿದ್ರೆ? ಇನ್ನಷ್ಟು ಕೇಳೋಣ. ಏನಪ್ಪ ಸರಿಯಾಗಿ ಹೇಳಿ, ಅದನ್ನ ಹೇಳೋದನ್ನು ಸ್ವಲ್ಪ ಸರಿಯಾಗಿ ಹೇಳಬೇಕಪ್ಪ, ಯಾಕೆಂದ್ರೆ ಇವರಿಗೆ ಸರಿಯಾಗಿ ಕೇಳಬೇಕಾಗಿದೆ. ಒಬ್ಬನೊಬ್ಬ ಸಾಧಕ ವ್ಯಕ್ತಿ, ಆತ ಒಬ್ಬ ಜ್ಞಾನಿಯ ಬಳಿಗೆ ಹೋಗಿದ್ದಂತೆ. ಇವನು ಸ್ವಯಂ ಸಾಧಕನೇನೋ ನಿಜ, ಆದ್ರಿಂದನೇನೆ ಒಬ್ಬ ಜ್ಞಾನಿಯ ಬಳಿಗೆ, ಆ ಜ್ಞಾನಿಯ ಬಳಿಗೆ ಹಲವಾರು ಜನ ಹೋಗ್ತಾ ಇದ್ರಂತೆ. ಆದ್ರಿಂದ ಇವರಿಗೂ ಸ್ವಲ್ಪ ಆಕರ್ಷಣೆ ಬಂತು, ಅಲ್ಲಿಗೆ ಹೋಗಿದ್ರಂತೆ. ಹೋಗಿ ಇವರು ಮುಖ ತೋರಿಸಿದ ತಕ್ಷಣ ಅವರು ಕೊಟ್ಟಂತ ಒಂದು ಮಾತು ಏನಪ್ಪ, ಸಂದೇಶ ಏನಪ್ಪ ಅಂದ್ರೆ, ನೀನು ಅವರಿವರು ಸಮಾಚಾರದ ಕಡೆಗೆ ವಿಶೇಷ ಗಮನ ಕೊಡ್ತಾ ಇದೆಯಲ್ಲ, ನಿನ್ನ ಸಮಾಚಾರದ ಕಡೆಗೆ ವಿಶೇಷ ಗಮನ ಕೊಟ್ಕೊ. ಅವ್ರ ಮನೇಲಿ ಏನಾಯ್ತು, ಇವ್ರ ಮನೇಲಿ ಏನಾಯ್ತು, ಅವ್ರ ವಿಚಾರ ಏನಾಯ್ತು, ಇವ್ರ ವಿಚಾರ ಏನಾಯ್ತು ಅನ್ನೋದನ್ನೆಲ್ಲ ತಿಳ್ಕೊಳಕ್ ಹೋಗ್ತಾ ಇದೆಯಲ್ಲ, ನಿನ್ನ ವಿಚಾರ ಏನಾಯ್ತು ಅಂತ ಏನಾದ್ರೂ ಗೊತ್ತಾಗಿದೆಯಾ ನಿನಗೆ, ಅದನ್ನು ತಿಳ್ಕೊ ಅಂತ ನೇರವಾಗಿ ಹೇಳೇಬಿಟ್ರಂತೆ. ಕೊನೆಗೆ ನೋಡಿದ್ರೆ ಆ ವ್ಯಕ್ತಿಯ ಸ್ವಭಾವದಲ್ಲಿ ಸಾಧನೆ ಎಷ್ಟು ಸೇರಿಕೊಂಡಿತ್ತೋ ಸಮಾಚಾರ ದರ್ಶನವೂ ಅಷ್ಟೇ ಸೇರಿಕೊಂಡಿತ್ತು. ಯಾರ್ಯಾರು ಸುತ್ತಮುತ್ತ ಇರತಕ್ಕಂತಹ ವ್ಯಕ್ತಿಗಳು ಏನೇನೋ ಹೆಚ್ಚು ಕಡಿಮೆ ಮಾಡಿದ್ರೆ ಅದು ಇವರಿಗೆ ಬಂದು ತಲುಪಿರುತ್ತೆ. ಇವರು ಅದಕ್ಕೆ ಹೋಗಿ ಅದನ್ನು ಸಂಗ್ರಹಿಸಿಕೊಂಡು ಬರ್ತಾ ಇದ್ರೆ ಅವರಿಗೆ ಮುಂದಿನ ಸಾಧನೆ ಮುಂದುವರಿತಾ ಇರಲಿಲ್ಲ. ಮುಂಡಕ ಉಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ. ಉಪನಿಷತ್ತುಗಳೆಲ್ಲ ಜ್ಞಾನವನ್ನು ನೇರವಾಗಿ ಹೇಳ ಹೊರಟಂತಹ ನಮ್ಮ ಮಾತೃ ಸ್ವರೂಪದಂತಹ ಮಾತೆಯರೇ ಅಂತ ಅನ್ಬೇಕು. ಉಪನಿಷತ್ ಮಾತೆ ಅಂತ ಕರೆಯಲಾಗಿದೆ. ಯಸ್ಮಿನ್ ದ್ಯೌ ಪ್ರತಿವೀಚಾಂತರಿಕ್ಷಂ ಓತಂ ಮನಸ್ಸಹ ಪ್ರಾಣೈಶ್ಚ ಸರ್ವೈಹಿ ತಮೇವೈಕಂ ಜಾನಥ ಆತ್ಮಾನಂ ಅಜ್ಞಾವಾಚೋ ವಿಮುಂಚತ ಅಮೃತಸ್ಯೈಕ ಸೇತು. ತಮೇವೈಕಂ ಜಾನಥ ಆತ್ಮಾನಂ ಅನ್ಯಾವಾಚೋ ವಿಮುಂಚತ ಅಮೃತಸ್ಯೈಕ ಸೇತು. ದ್ಯೌಃ ಪೃಥಿವಿ ಅಂತರಿಕ್ಷ ಮನಃ ಪ್ರಾಣಃ ಎಲ್ಲವೂ ಕೂಡ ಯಾವ ಆತ್ಮನಲ್ಲಿ ನೆಲೆಗೊಂಡಿವೆಯೋ, ಯಾವ ಆತ್ಮನಲ್ಲಿ ಓತಪ್ರೋತವಾಗಿವೆಯೋ, ಯಾವ ಆತ್ಮನಲ್ಲಿ ಎಲ್ಲವೂ ಇದೆಯೋ, ಅಂತಹ ಮಹತ್ತರವಾದ ಅನಂತ ಶಕ್ತಿಭೂತವಾದಂತಹ ಆತ್ಮವನ್ನ ಅರಿತು ಅದರ ಮೇಲೆ ಧ್ಯಾನ ಮಾಡು. ಅನ್ಯಾವಾಚೋ ವಿಮುಂಚತ, ಇತರ ಮಾತುಗಳನ್ನೆಲ್ಲ ಬಿಟ್ಟು ಬಿಡು. ಅಮೃತಸ್ಯೈಕ ಸೇತು, ಆತ್ಮ ರಾಜ್ಯವೇ ಅಮೃತ ರಾಜ್ಯ. ಈ ವಿಷಯ ವಸ್ತುಗಳಿಂದ ಕೂಡಿದ ಜಗತ್ತೇ ವಿಷಮಯವಾದ ರಾಜ್ಯ. ಈ ವಿಷಮಯವಾದ ರಾಜ್ಯಕ್ಕೂ ಆ ಅಮೃತಮಯವಾದ ರಾಜ್ಯಕ್ಕೂ ಒಂದು ಸೇತುವೆ ಇದೆ. ಯಾವುದದು? ಇತರ ಮಾತುಗಳನ್ನ ಬಿಟ್ಟು ಆತ್ಮವನ್ನ ಮಾತ್ರವೇ ಚಿಂತಿಸುವಂತಹದ್ದು, ಆತ್ಮನ ಮೇಲೆ ಮಾತ್ರವೇ ಧ್ಯಾನ ಮಾಡುವಂತಹದ್ದು. ಇದನ್ನ ಬಿಟ್ಟು ಬೇರೆ ದಾರಿ ಇಲ್ಲ. ಅಮೃತತ್ವಕ್ಕೆ ಇದೊಂದೇ ಸೇತು ಅಂತ ಎಂತಹ ದೃಢವಾದ ಶಬ್ದಗಳಿಂದ ಇಲ್ಲಿ ಹೇಳಲಾಗಿದೆ ನೋಡಿ. ಅದೇ ಮುಂಡಗ ಉಪನಿಷತ್ತು ಇನ್ನೊಂದು ಮಾತನ್ನು ಹೇಳ್ತಾರೆ. ಪ್ರಣವೋ ಧನುಶರೋಹಿ ಆತ್ಮ ಬ್ರಹ್ಮ ತಲ್ಲಕ್ಷ್ಯ ಮುಚ್ಚ್ಯತೆ ಅಪ್ರಮತ್ತೇನ ವೇದವ್ಯಂ ಶರವತ್ ತನ್ಮಯೋ ಭವೇತ್. ಪ್ರಣವೋ ಧನು ಶರೋಹಿ ಆತ್ಮ. ಪ್ರಣವ ಅಂದ್ರೆ ಓಂಕಾರ, ಅದೇ ಬಿಲ್ಲು. ಆ ಬಿಲ್ಲಿಗೆ ಒಂದು ಬಾಣವನ್ನ ಹೂಡಬೇಕು, ಅದೇ ನಮ್ಮ ಆತ್ಮ. ಓಂಕಾರದ ಉಪಾಸನೆ ಮಾಡಬೇಕು ಅಂತ ತಾತ್ಪರ್ಯ. ಓಂ ಧ್ಯಾಯಥ ಆತ್ಮಾನಂ ಸ್ವಸ್ತಿ ವಃ ಪಾರಾಯ ತಮಸಃ ಪರಸ್ತಾತ್. ಓಂ ಅಂತನ್ನುವ ಈ ಒಂದೇ ಒಂದು ಭಾವನೆಯಿಂದ ನಿನ್ನ ಆತ್ಮವೇ ಆ ಓಂಕಾರ ಅಂತನ್ನುವ ಈ ಒಂದು ನಿಶ್ಚಿತವಾದಂತಹ ನಂಬಿಕೆಯಿಂದ ಶ್ರದ್ಧೆಯಿಂದ ಅದನ್ನ ಧ್ಯಾನಿಸು. ನಿನಗೆ ಒಳ್ಳೆಯದ ನಿಮಗೆ ಒಳ್ಳೆಯದಾಗಲಿ. ಸ್ವಸ್ತಿ ವಹ ಪಾರಾಯ ತಮಸಃ ಪರಸ್ತಾತ್. ಈ ಕತ್ತಲಿನ ರಾಜ್ಯದಿಂದ ದಾಟಿ ಆ ಬೆಳಕಿನ ರಾಜ್ಯಕ್ಕೆ ಹೋಗುವುದಕ್ಕೆ ನಿಮಗೆ ಮಂಗಳವಾಗಲಿ ಅಂತ ಉಪನಿಷನ್ ಮಾತೆ ಆಶೀರ್ವದಿಸುತ್ತಾಳೆ. ಅದೇ ಓಂಕಾರವೇ ಧನು ಅಂತನ್ನುವ ಒಂದು ಉಪಮಾನವನ್ನ ಇಲ್ಲಿ ಕೊಡಲಾಗಿದೆ. ಆ ಧನುವಿಗೆ ನಮ್ಮ ಆತ್ಮವನ್ನೇ ಹೂಡಬೇಕು. ಪ್ರಣವೋ ಧನುಶರೋಹ್ಯಾತ್ಮ ಬ್ರಹ್ಮ ತಲ್ಲಕ್ಷ್ಯ ಮುಚ್ಚತೆ. ಈ ಆತ್ಮ ಅನ್ನುವ ಬಾಣಕ್ಕೆ ಒಂದು ಗುರಿ ಬೇಕು. ಯಾವ ಗುರಿಗೆ ಹೋಗಿ ಈ ಬಾಣ ತಲುಪಬೇಕು? ಬ್ರಹ್ಮ, ಪರಬ್ರಹ್ಮ, ಅಖಂಡ ಸಚ್ಚಿದಾನಂದ ಬ್ರಹ್ಮ, ಅದೇ ನಮ್ಮ ಆತ್ಮದ ಗುರಿ. ಈ ಆತ್ಮ ಸೇರಿಕೊಳ್ಳೋದಕ್ಕೆ ಸರಿಯಾದ ಜಾಗ ಯಾವುದು ಅಂದ್ರೆ ಪರಮಾತ್ಮ. ಆದರೆ ಅದು ಪ್ರಪಂಚದಲ್ಲಿ ಮಾಯಾವಶವರ್ತಿಯಾಗಿ ಸಿಕ್ಕಿಕೊಂಡಿದೆ. ಅದ್ಯಾತಕ್ಕೆ ಪ್ರಣವೋ ಧನುಶ್ಶರೋಹ್ಯಾತ್ಮ ಬ್ರಹ್ಮ ತಲ್ಲಕ್ಷ್ಯ ಮುಚ್ಚತೆ ಅಪ್ರಮತ್ತೇನ ವೇದ್ಧವ್ಯಂ ಶರವತ್ ತನ್ಮಯೋ ಭವೇತ್. ಆ ಬಾಣವನ್ನ ಬಿಡಬೇಕು ಯಾರು? ಯಾರು ವಿವೇಕಿಯೋ, ಯಾರ ಮನಸ್ಸು ಸ್ಥಿರವಾಗಿದೆಯೋ, ಯಾರ ಮನಸ್ಸಿನಲ್ಲಿ ಪ್ರಪಂಚದ ಹುಚ್ಚು ಮನಸ್ಸಿನಿಂದ ಬಿಟ್ಟಿದೆಯೋ, ಅಂತಹ ವಿವೇಕಿಯಿಂದ ಹೊಡೆಯಲ್ಪಡಬೇಕು ಆ ಬಾಣವನ್ನ. ಅಪ್ರಮತ್ತೇನ ವೇದ್ಧವ್ಯಂ, ವೇದ್ಧವ್ಯ ಅಂದ್ರೆ ಹೊಡೆಯಬೇಕು, ಬಹಳ ಎಚ್ಚರಿಕೆಯಿಂದ ಹೊಡೆಯಬೇಕು ಅಂತ ತಾತ್ಪರ್ಯ. ಹಾಗೆ ಹೊಡೆದಾಗ ಶರವತ್ ತನ್ಮಯೋ ಭವೇತ್. ಆ ಶರ, ಧನುಸ್ಸಿಗೆ ಹೂಡಿದಂತಹ ಶರ ಹೇಗೆ ತನ್ನ ಗುರಿಯನ್ನು ಹೋಗಿ ತಲುಪಿ ಒಂದಾಗ್ತದೋ, ಅದೇ ರೀತಿಯಲ್ಲಿ ಓಂಕಾರ ಎಂಬ ಬಿಲ್ಲಿಗೆ ಹೂಡಿದಂತಹ ನಮ್ಮ ಆತ್ಮ ನೇರವಾಗಿ ಹೇಗೆ ಹೋಗ್ತದೆ ಅಂತಂದ್ರೆ ಪರಮಾತ್ಮನಲ್ಲಿ ಹೋಗಿ ಐಕ್ಯವಾಗಿ ಬಿಡುತ್ತದೆ. ಈ ಬಾಣದ ಉದಾಹರಣೆ ಬಹಳ ಅದ್ಭುತವಾಗಿದೆ. ಬಿಲ್ಲಿನಿಂದ ಹೊರಟಂತಹ ಬಾಣ ಇಲ್ಲಿಂದ 10 ಗಜ ಅಥವಾ 20 ಗಜ ದೂರಕ್ಕೆ ಹೋಗುವಂತಹ ಕೆಲಸವಿದ್ರೂ ಅದಕ್ಕೆ ಮಧ್ಯದಲ್ಲಿ ಒಂದು ಮಾವಿನ ಮರ ತುಂಬಾ ಹಣ್ಣುಗಳನ್ನು ಬಿಟ್ಟುಕೊಂಡು ಕುಳಿತಿದೆ. ಈ ಬಿಟ್ಟ ಬಾಣ ವೇಗವಾಗಿ ಸಾರುವ ಸಂದರ್ಭದಲ್ಲಿ ಪಕ್ಕದಲ್ಲಿರುವಂತಹ ಮಾವಿನ ಹಣ್ಣುಗಳು ಅದರ ಗಮನಕ್ಕೆ ಬಂದಾಗ ಅದೇನಾದರೂ ಒಂದು 4 ಮಾವಿನ ಹಣ್ಣುಗಳನ್ನ ಬೀಳಿಸಿ ಮತ್ತೆ ಮುಂದೆ ಹೋಗುತ್ತೇನೆ ಅಂತ ಏನಾದರೂ ಯೋಚನೆ ಮಾಡುತ್ತೇನೋ? ಅಕ್ಕಪಕ್ಕದಲ್ಲಿ ಇನ್ನು ಇತರ ವೈದ್ಯಗಳಿದ್ರೆ ಆ ವೈದ್ಯಗಳನ್ನ ಕೊರಳ ಕತ್ತರಿಸಿ ಇನ್ನೊಬ್ಬ ಆ ಎಲ್ಲಿಗೆ ಗುರಿ ಬಿಟ್ಟಿದೆಯೋ ಅಲ್ಲಿಗೆ ಹೋಗಿ ಆಮೇಲೆ ತಲುಪ್ಕೊಳ್ತೇನೆ ಅಂತ ಅದೇನಾದರೂ ಯೋಚನೆ ಮಾಡ್ತದೇನು? ಯಾವ ಕೆಲಸವನ್ನ ಕೊಡಲಾಗಿದೆಯೋ ಆ ಬಾಣ ಬಿಡುವವನಿಂದ ಆ ಕೆಲಸವನ್ನ ಮಾಡುವುದಲ್ಲದೆ ಬಾಕಿ ಉಳಿದ ಯಾವ ಕೆಲಸಕ್ಕೂ ಅದು ತಲೆ ಹಾಕೋದಕ್ಕೆ ಹೋಗುದೇ ಇಲ್ಲ. ಆದ್ರಿಂದನೇ ಅದನ್ನ ಅದು ಗುರಿಯನ್ನ ತಲುಪಿ ಗುರಿಯೊಳಗೆ ತಾದಾತ್ಮ್ಯ ಹೊಂದುವುದಕ್ಕೆ ಸಾಧ್ಯವಾಗುತ್ತದೆ. ಅದೇ ರೀತಿಯಲ್ಲಿ ನಮ್ಮ ಗುರುಗಳು ನಮಗೆ ಹೇಳಿದ್ದಾರೆ, ನಮ್ಮ ಈ ಮನಸ್ಸನ್ನ ಆತ್ಮ ಸಮೇತವಾಗಿ ಪರಮಾತ್ಮನಿಗೆ ಸಮರ್ಪಿಸಿ ಬಿಡಬೇಕು ಅಂತ. ಅದಲ್ಲದೆ ಬಾಕಿ ಉಳಿದ ಯಾವ ಚಿಂತನೆಯನ್ನು ಮಾಡೋದಕ್ಕೂ ಕೂಡ ನಮಗೆ ಹೇಳಿಲ್ಲ ಅವರು. ಬಾಕಿ ಉಳಿದವರು ಯಾರ ಸಮಾಚಾರವನ್ನು ತಿಳ್ಕೊಳ್ಳೋದಕ್ಕೂ ಅವರು ಹೇಳಿಲ್ಲ ಅವರು. ಅವರು ಹೇಳಿದ್ದೊಂದನ್ನು ಬಿಟ್ಟು ಬಾಕಿ ಉಳಿದನ್ನೆಲ್ಲವನ್ನು ಮಾಡುವುದರಲ್ಲಿ ಮಗ್ನರಾದ್ರಿಂದಲೇನೇನೆ ಎಲ್ಲ ಬಗೆಯ ತಾಪತ್ರಯಗಳಿಗೆ ನಾವು ಗುರಿಯಾಗಿ ಒದ್ದಾಡ್ತಾ ಇದ್ದೇವೆ. ಮಂತ್ರದೀಕ್ಷೆ ಪಡೆದೂ ಕೂಡ ನಮ್ಗೇನು ಆಗ್ತಾ ಇಲ್ವಲ್ಲ ಅಂತಂದ್ರೆ ಅದಕ್ಕೋಸ್ಕರ ಏನ್ ಮಾಡಬೇಕು ಅದನ್ನು ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ವಲ್ಲ, ಯಾವುದನ್ನು ಮಾಡಬಾರದು ಅಂತ ಹೇಳಲಾಗಿದೆಯೋ ಅಂಥವುಗಳಲ್ಲೆಲ್ಲ ಮನಸ್ಸನ್ನು ಕೊಡಲಾಗಿದೆಯಲ್ಲ, ಮನಸ್ಸನ್ನು ಹಂಚಲಾಗಿದೆಯಲ್ಲ, ಹತ್ತ ಕಡೆ ಕಿವಿಯಿಂದ, ಇತ್ತ ಕಡೆ ಕಣ್ಣುಗಳಿಂದ, ಇತ್ತ ಕಡೆ ಪಂಚೇಂದ್ರಿಯಗಳಿಂದ ಬಗೆ ಬಗೆಯ ವಸ್ತುಗಳನ್ನ, ಬಗೆ ಬಗೆಯ ವಿಷಯಗಳನ್ನ ನಾವು ಗ್ರಹಿಸ್ತಾ ಇದ್ದೇವಲ್ಲ. ಹೀಗಿರುವಾಗ ನಾವು ಏಕಮುಖವಾಗಿ ನಮ್ಮ ಗುರಿಯತ್ತ, ಭಗವಂತನೇ ನಮ್ಮ ಗುರಿ, ಆ ಗುರಿಯತ್ತ ತಲುಪಿ ಆ ಭಗವಂತನ ಆನಂದವನ್ನ ಸವಿಯುವ ಬಗೆ ಹೇಗೆ? ಇಲ್ಲಿ ಶ್ರೀರಾಮಕೃಷ್ಣರು ಭಗವಂತನ ಆನಂದವನ್ನ ಸವಿದ ಮೇಲೂ ಕೂಡ ಅನ್ಯ ವಿಚಾರಗಳ ಕಡೆಗೆ ಗಮನ ಕೊಡೋದಕ್ಕೆ ಇಷ್ಟಪಡಲಿಲ್ಲ. ಹಾಗಿರುವಾಗ ನಮಗೆ ಭಗವದಾನಂದ ಇನ್ನೂ ಸಿಗದೇ ಇರುವ ಸಂದರ್ಭದಲ್ಲಿ ನಾವು ಅದು ಇದು ಇತರ ವಿಚಾರಗಳ ಕಡೆಗೆ ಗಮನ ಕೊಡಬೇಕು, ಗಮನ ಕೊಡದೆ ಹೋದರೆ ನಮ್ಮ ಸೊಸೈಟಿಯಲ್ಲಿ, ನಮ್ಮ ಸಮಾಜದಲ್ಲಿ ನಮಗೆ ಸ್ಥಾನಮಾನ ತಪ್ಪಿ ಹೋಗುತ್ತದೆ, ನಮ್ಮನ್ನ ನಾವೆಲ್ಲ ಟೀಕೆ ಟಿಪ್ಪಣಿಗೆ ಗುರಿಯಾಗುವಂತಾಗುತ್ತದೆ ಅಂತನ್ನುವ ಕಾರಣವನ್ನು ಕೊಟ್ಟುಕೊಂಡು ಹಲವಾರು ಕಡೆಗೆ ಗಮನ ಕೊಟ್ಟುಕೊಂಡ್ರೆ ಆಗಬಾರದ್ದು ಹಾಗೇ ಆಗುತ್ತದೆ. ಮನಸ್ಸಿನಲ್ಲಿ ಚಾಂಚಲ್ಯ ತುಂಬಿಕೊಳ್ಳುತ್ತದೆ, ಪರಿಣಾಮವಾಗಿ ಶಾಂತಿಯನ್ನ ಕಳೆದುಕೊಳ್ಳುತ್ತೇವೆ, ಅದರ ಪರಿಣಾಮವಾಗಿ ದುಃಖ ಭಾಜನರಾಗುತ್ತೇವೆ. ಇಷ್ಟೇ ತಾತ್ಪರ್ಯ. ಶ್ರೀರಾಮಕೃಷ್ಣರು ನಮಗೆ ತಮ್ಮ ಒಂದು ಮಾನಸಿಕ ಸ್ಥಿತಿಯನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಇಂತಿಂತಹ ಅಮೂಲ್ಯವಾದ ವಿಚಾರಗಳನ್ನು ಹೇಳಿದ್ದಾರೆ. ಮಥುರ ಬಾಬು, ರಾಜಾಬಾಬು, ಬಾಬುಗಳು ಅಂತಂದ್ರೆ ಜಮೀನ್ದಾರರು, ದೊಡ್ಡ ದೊಡ್ಡ ಜಮೀನ್ದಾರರು. ಅವರಿಬ್ಬರು ಸೇರಿಕೊಂಡಾಗ ಏನು ಮಾತುಕತೆ ಪ್ರಾರಂಭ ಆಯ್ತಂತೆ? ಶ್ರೀರಾಮಕೃಷ್ಣ ಎಷ್ಟು ಸ್ವಾರಸ್ಯವಾಗಿ ಹೇಳ್ತಾ ಇದ್ದಾರೆ, ಇಷ್ಟು ಹಣ ನಷ್ಟವಾಯಿತು, ಅಷ್ಟು ಹಣ ನಷ್ಟವಾಯಿತು, ಹೀಗಾಯ್ತು ಹಾಗಾಯ್ತು ಅಂತ ಮಾತಾಡ್ಕೊಂಡ್ರಂತೆ. ನಷ್ಟವಾದದ್ದನ್ನು ಮಾತ್ರ ಅವರು ಹೇಳುದು, ಲಾಭ ಬಂದದ್ದನ್ನು ಹೇಳ್ಕೊಳ್ಳೋದೇ ಇಲ್ಲ. ಆಶ್ರಮದಿಂದ ಯಾರಾದರೂ ಹಣ ಸಂಗ್ರಹಕ್ಕೆ ಅಂತ ವ್ಯಾಪಾರಿಗಳ ಬಳಿಗೆ ಹೋದ್ರೆ ಸ್ವಲ್ಪ ಹಣಕಾಸು ಇರೋದಲ್ಲೇ ತಾನೇ ಓಡಾಡೋದು. ಅವ್ರು ಹೇಳೋದು ಈ ವರ್ಷ ವ್ಯಾಪಾರ ಏನೂ ಆಗಲಿಲ್ಲ, ನಷ್ಟವೇ ಜಾಸ್ತಿ ಅಂತ. ಅದನ್ನ ಒಬ್ಬರು ಸ್ವಾಮಿಗಳು ಕೇಳಿಸಿಕೊಂಡವರು ಹೇಳಿದ್ರು, ನೋಡಿ ಈ ವರ್ಷ ನಷ್ಟ ಆಗಿರಬಹುದು, ನಿಮ್ಗೆ ಹಿಂದಿನ ವರ್ಷ ಲಾಭ ಆಗಿತ್ತಾರೆ, ಅದ್ರ ಕೊಟ್ಟರು ಸಾಕು ಅಂತ. ಇನ್ ಕೆಲವರು ಅದಕ್ಕೆ ಅರ್ಥ ಕಲ್ಪಿಸೋದೇನು ಅಂತ ಹೇಳಿದ್ರೆ, ನಷ್ಟ ಏನು ಅಂದ್ರೆ ಕಳೆದ ವರ್ಷ 1,00,000 ರೂಪಾಯಿ ಲಾಭ ಆಗಿತ್ತು, ಈ ಸಲ ಕೇವಲ 90,000 ರೂಪಾಯಿ ಲಾಭ ಆದದ್ದು, ಆದ್ರಿಂದ ನಷ್ಟ ಆಗಿದೆ ಅಂತ ಅವರು ಹೇಳೋದಂತೆ. ಈ ತರದ ವ್ಯವಹಾರ ಅಂತ ಹೇಳತಕ್ಕಂಥದ್ದು ಅಲ್ಲಿರುತ್ತೆ. ಈ ತರ ನಷ್ಟದ ಪ್ರಶ್ನೆ ಅಂತ ಹೇಳತಕ್ಕಂಥದ್ದನ್ನ ಬಹಳಷ್ಟು ಮಾತಾಡ್ಕೊಳ್ತಾ ಇರ್ತಾರೆ, ಅದನ್ನೇ ಶ್ರೀರಾಮಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಆ ಮಾತುಗಳನ್ನೆಲ್ಲ ಕಟ್ಕೊಂಡು ಏನ್ ಮಾಡಬೇಕಾಗಿದೆ ನಾನು ಅಂತ ಶ್ರೀರಾಮಕೃಷ್ಣ ಒದ್ದಾಡ್ತಾ ಇದ್ದಾರೆ. ತಾಯೇ, ಎಲ್ಲಿ ಕರೆದುಕೊಂಡು ಬಂದಿದೆಯೇ ನನ್ನನ್ನ? ರಾಣಿ ರಾಸಮಣಿಯ ದೇವಾಲಯದಲ್ಲಿ ಆನಂದದಿಂದ ಇದ್ದನಲ್ಲ, ತೀರ್ಥಯಾತ್ರೆಗೆ ಬಂದು ಕೂಡ ಮತ್ತೆ ಮತ್ತೆ ಅದೇ ಕಾಮಕಾಂಚನಗಳ ಮಾತು ಕೇಳಬೇಕಾಗಿದೆಯಲ್ಲ. ತೀರ್ಥಕ್ಷೇತ್ರದಲ್ಲಿ ಕಾಮಕಾಂಚನಗಳ ಮಾತು. ನಾನೊಂದು ಮಾತನ್ನು ಯಾವಾಗಲೂ ಹೇಳೋದಕ್ಕೆ ಇಷ್ಟಪಡ್ತೇನೆ, ಈ ಬೆಂಗಳೂರು ರಾಮಕೃಷ್ಣಾಶ್ರಮ ಅಂತ ಹೇಳ್ತಕ್ಕಂಥದ್ದು ಕೂಡ ಒಂದು ದೊಡ್ಡ ತೀರ್ಥಕ್ಷೇತ್ರ. ಈಗಾಗಲೇ ಹಲವಾರು ಜನ ಆ ಒಂದು ಭಾವನೆಯಿಂದಲೇ ಬಂದು ಹೋಗ್ತಾ ಇದ್ದಾರೆ, ಆ ಸ್ವಾಮಿಗಳು ಬೇಡ, ಈ ಸ್ವಾಮಿಗಳು ಬೇಡ, ನಮಗೆ ನೇರವಾಗಿ ಶ್ರೀರಾಮಕೃಷ್ಣ ಶ್ರೀಮಾತೆಯವರೇ ಸಾಕು, ಅವರಿಂದ ನಮಗೆ ಬೇಕಾದಷ್ಟು ಪ್ರಯೋಜನವಾಗ್ತಾ ಇದೆ ಅಂತನ್ನುವ ಈ ಒಂದು ಶ್ರದ್ಧಾ ಭಕ್ತಿಯಿಂದ ಬಂದು ಹೋಗ್ತಾ ಇದ್ದಾರೆ. ಆ ರೀತಿಯಲ್ಲಿ ಶ್ರದ್ಧಾಭಕ್ತಿಯಿಂದ ಬಂದು ಹೋಗತಕ್ಕಂತಹ ಯಾತ್ರಿಕರು ಇದ್ದಾರೆ, ಜೊತೆಯಲ್ಲಿ ಶ್ರೀರಾಮಕೃಷ್ಣ ಹೇಳಿದಂತೆ ಇಂತಹ ಯಾತ್ರಿಕರು ಇದ್ದಾರೆ. ನಮ್ಮ ಹುಡುಗನಿಗೆ ಮದುವೆ ಆಯ್ತು, ನಿಮ್ಮ ಹುಡುಗನಿಗೆ ಯಾಕೆ ಇನ್ನೂ ಆಗಲಿಲ್ಲ, ನಮ್ಮ ಹುಡುಗಿ ಕತೆ ಹೀಗಾಯ್ತು, ನಿಮ್ಮ ಹುಡುಗಿ ಕತೆ ಏನಾಯ್ತು, ಇತ್ಯಾದಿ ಮಾತುಗಳನ್ನ ಈ ಒಂದು ಸಭಾಂಗಣದಲ್ಲೂ ಕೂಡ ಕೆಲವರೆಲ್ಲ ಹೇಳ್ತಾರೆ, ನಮಗೆ ವರ್ತಮಾನವನ್ನು ಕೊಡ್ತಾರೆ. ನೀ ಯಾಕೆ ಕೇಳ್ಕೊಂಡ್ರಿ ಸ್ವಾಮೀಜಿ ಅಂತ ಕೇಳಬೇಡಿ, ಸುಮ್ಮನೆ ಅವ್ರು ಬಂದು ಹೇಳಿದ್ರು, ಅದು ನಿಮ್ಗೆ ಯಾಕೆ ಕೇಳೋದಂದ್ರೆ ನೀವು ಮಾಡಬೇಡಿ ಅಂತ ಅಷ್ಟೇನೆ. ಏನು ಅಂತ ಹೇಳಿದ್ರೆ, ಇಂತಹ ಒಳ್ಳೊಳ್ಳೆ ಭಜನೆಗಳನ್ನೆಲ್ಲ ಹಾಕಲಾಗುತ್ತದೆ, ಇಂತಹ ಪವಿತ್ರವಾದಂತಹ ಕ್ಷೇತ್ರ, ಅತ್ಯಂತ ಶಾಂತವಾದಂತಹ ಪರಿಸರ, ಹೇಗಿದ್ರೂ ಶ್ರೀರಾಮಕೃಷ್ಣ ಪರಮವಾಣಿಯನ್ನು ದಿವ್ಯವಾಣಿಯನ್ನು ಕೇಳೋದಕ್ಕೋಸ್ಕರ ಬಂದಿದ್ದೇವೆ, ಆದ್ರಿಂದ ನಮ್ಮ ಮನಸ್ಸನ್ನು ತಯಾರುಗೊಳಿಸಿಕೊಳ್ಳೋಣ ಅಂತ ಹೇಳ್ತಕ್ಕಂಥ ಈ ಬುದ್ಧಿ ಇಲ್ಲದೆ ಪುನಃ ಸಂಸಾರ ತಾಪತ್ರಯದ ಕುರಿತಾಗಿ ಮಾತಾಡಿಕೊಳ್ತಾರೆ ಸ್ವಾಮೀಜಿ. ಅದನ್ನು ಕೇಳಿ ನಾವೇನಾದರೂ ಹೇಳೋದಕ್ಕೊಳ್ಟ್ರೆ ನೀವ್ಯಾರ್ರಿ ಹೇಳೋದಕ್ಕೆ, ನಿಮ್ಗೆ ಇಷ್ಟ ಇಲ್ಲದ್ರೆ ಹಿಂದ್ಗಡೆ ಹೋಗಿ ಕೂತ್ಕೊಳ್ಳಿ ಅಂತ ಬೇರೆ ಹೇಳ್ತಾರೆ ಸ್ವಾಮೀಜಿ ಅಂತ ಹೇಳಿದ್ರು. ಅದನ್ನ ನಾನು ನಿಮಗೆ ಹೇಳಿದೆ, ಆದರೂ ಕೂಡ ಅದೇನು ನಿಲ್ಲುತ್ತೆ ಅಂತ ತಿಳ್ಕೊಳ್ಬೇಡಿ, ಅದು ಜಗತ್ತಿನ ನಿಯಮ ಅದು. ಆದರೆ ಯಾರ್ಯಾರು ಅತ್ಯಂತ ತೀವ್ರವಾದಂತಹ ರೀತಿಯಲ್ಲಿ ವೇಗವಾಗಿ ಭಗವಂತನ ಪಾದಪದ್ಮಗಳಲ್ಲಿ ತಮ್ಮ ಮನಸ್ಸನ್ನು ಲಯಗೊಳಿಸಿಕೊಂಡು ದಿವ್ಯಾನಂದವನ್ನು ಅನುಭವಿಸಬೇಕು ಅಂತ ಇಷ್ಟಪಡ್ತಾರೋ ಅವರು ಅನ್ಯಾವಾಚೋ ವಿಮುಂಚತ ಅಮೃತಸ್ಯೈಕ ಸೇತು, ಇತರ ವಿಚಾರಗಳನ್ನು ಬಿಟ್ಟು ಆತ್ಮತತ್ವವನ್ನು ಮಾತ್ರ ಪರಮಾತ್ಮತತ್ವವನ್ನು ಮಾತ್ರ ಚಿಂತಿಸುವಂತೆ ಆಗಬೇಕು. ಪರಮಹಂಸರು ಈಗ ಭಕ್ತರೆಲ್ಲರಿಗೂ ವಿಶೇಷತಃ ನರೇಂದ್ರನಿಗೆ ವಿಶ್ರಮಿಸಿಕೊಳ್ಳುವಂತೆ ಹೇಳಿ ತಾವು ಚಿಕ್ಕ ಮಂಚದ ಮೇಲೆ ಮಲಗಿ ವಿಶ್ರಮಿಸಿಕೊಳ್ತಾ ಇದ್ದಾರೆ ಅಂತನ್ನೋದನ್ನು ಕೂಡ ಮಾಸ್ಟರ್ ಮಾಷೆ ಬರೆದಿದ್ದಾನೆ. ಸಾಯಂಕಾಲವಾಗಿದೆ, ನರೇಂದ್ರ ಹಾಡ್ತಾ ಇದ್ದಾನೆ, ಅಲ್ಲಿ ಮಲಗಿ ವಿಶ್ರಮಿಸಿಕೊಳ್ತಾ ಇದ್ದಾರೆ ಅಂತ ಹೇಳಿ ಮರು ವಾಕ್ಯವೇ ಏನಂತಂದ್ರೆ ಸಾಯಂಕಾಲವಾಗಿದೆ ನರೇಂದ್ರ ಹಾಡ್ತಾ ಇದ್ದಾನೆ ಅಂದ್ರೆ ಎದ್ದು ಮುಖ ತೊಳ್ಕೊಂಡು ಅಂತಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು, ಅದನ್ನ ಬೇರೆ ನಾವು ಹೇಳಬೇಕೆ. ನರೇಂದ್ರ ಹಾಡ್ತಾ ಇದ್ದಾನೆ, ರಾಖಾಲ ಲಾಟು ಮಾಸ್ಟರ್ ನರೇಂದ್ರನ ಗೆಳೆಯ ಬ್ರಾಹ್ಮ ಸಮಾಜದ ಪ್ರಿಯನಾಥ ಹಾಜರ ಮೊದಲಾದವರೆಲ್ಲ ಕುಳಿತಿದ್ದಾರೆ. ಹಾಡಿನೊಂದಿಗೆ ಮೃದಂಗ ಭಾಜನ ಕೂಡ ಆಗ್ತಾ ಇದೆ, ಅಂದ್ರೆ ಶ್ರುತಿಯೆಲ್ಲ ಮಾಡಿಕೊಂಡು ಆಗಿದೆ ಅಂತ ಅರ್ಥ. ನರೇಂದ್ರ ಹಾಡ್ತಾ ಇದ್ದಾನೆ, ನೀರಂಜನ ಹರಿ ಚಿದ್ಘನ ಮೂರುತಿಯನು ನೆನೆಯೋ ನಿರಂತರ ಮೋಹನ ಮೂರುತಿಯನು ನೆನೆಯೋ ಅನುಪಮ ತೇಜನ ಸುಂದರ ರೂಪನ ಭಕ್ತರ ಎದೆಯಲಿ ರಂಜಿಪನ ಅನುಪಮ ತೇಜನ ಸುಂದರ ರೂಪನ ಭಕ್ತರ ಎದೆಯಲಿ ರಂಜಿಪನ ಕೋಟಿ ಚಂದ್ರ ಸಮ ಕಾಂತಿಯ ನಾಚಿಸಿ ಕೋಟಿ ಚಂದ್ರ ಸಮ ಕಾಂತಿಯ ನಾಚಿಸಿ ಮಿಂಚಿನಂತೆ ನಮ್ಮ ಎದೆಯೊಳು ರಂಜಿಸಿ ಮೋಹಿಪನ ನೀರಂಜನ ಹರಿಚಿದ್ಘನ ಹೃದಯ ಪದ್ಮದಲ್ಲಿ ಪೂಜಿಸು ಆತನ ಹೃದಯ ಪದ್ಮದಲ್ಲಿ ಪೂಜಿಸು ಆತನ ಶಾಂತ ಮಾನಸದಿ ಜ್ಞಾನ ನಯನದಲ್ಲಿ ಅಪೂರ್ವ ದರ್ಶನ ಮೋಹನನ ಹೃದಯ ಪದ್ಮದಲ್ಲಿ ಪೂಜಿಸು ಆತನ ಶಾಂತ ಮಾನಸದಿ ಜ್ಞಾನ ನಯನದಲ್ಲಿ ಅಪೂರ್ವ ದರ್ಶನ ಮೋಹನನ ಭಕ್ತಿ ಯೋಗದ ಆವೇಶದಿ ಮುಳುಗಿಪ ಭಕ್ತಿ ಯೋಗದ ಆವೇಶದಿ ಮುಳುಗಿಪ ಹಾಡು ಹೇಳಿ ನರೇಂದ್ರ ಈಗ ಮತ್ತೆ ಹಾಡ್ತಾ ಇದ್ದಾನೆ ಅಂತ ಮಾಸ್ಟರ್ ಮಾಷಿಯ ಬರೀತಾ ಇದ್ದಾನೆ. ಸತ್ಯ ಶಿವ ಸುಂದರನ ರೂಪ ಹೃದಿ ಮಂದಿರದಿ, ಸತ್ಯ ಶಿವ ಸುಂದರನ ರೂಪ ಹೃದಿ ಮಂದಿರದಿ, ಸತ್ಯ ಶಿವ ಸುಂದರನ ರೂಪ ಹೃದಿ ಮಂದಿರದಿ, ಹೊಳೆವುದೆಂದು ಹೊಳೆವುದೆಂದು ಹೊಳೆವುದೆಂದು ನಿತ್ಯ ದರ್ಶನದಿಂದ ಆರೂಪ ಸಾಗರದಿ, ನಿತ್ಯ ದರ್ಶನದಿಂದ ಆರೂಪ ಸಾಗರದಿ ನಾನಿಡಿವುದೆಂದು, ಆ ದಿವ್ಯ ಶುಭ ದಿನದ ಉದಯವೆಂದು, ಸತ್ಯ ಶಿವ ಸುಂದರನ ರೂಪರದಿ ಮಂದಿರದಿ ಹೊಳೆವುದೆಂದು. ಬಾರಯ್ಯವೋ ಪ್ರಭುವೆ ಅನಂತ ಜ್ಞಾನದೊಳು ನಂದೆದೆಯಲಿ, ಬಾರಯ್ಯವೋ ಪ್ರಭುವೆ ಅನಂತ ಜ್ಞಾನದೊಳು ನನ್ನೆದೆಯಲಿ, ಮೂಕವಿ ಸ್ಮಿತ ಗೈದು ನನ್ನ ಚಂಚಲ ಮತಿಗೆ, ಮೂಕವಿ ಸ್ಮಿತ ಗೈದು ನನ್ನ ಚಂಚಲ ಮತಿಗೆ, ತೋರಯ್ಯ ಸಕವನು ನಿನ್ನಡಿಯಲಿ, ಆನಂದದಮೃತ ಕರನಾಗಿ ನೀ ಮೂಡಯ್ಯ ನನ್ನ ಹೃದಯಾಕಾಶ ದೇಶದಲ್ಲಿ, ನನ್ನ ಹೃದಯಾಕಾಶ ದೇಶದಲ್ಲಿ. ಪ್ರಕಾಶದಿ ನನ್ನ ಮನ ಚಕೋರನ ತೇರದಿ, ಆ ಪ್ರಕಾಶದಿ ನನ್ನ ಮನ ಚಕೋರನ ತೇರದಿ, ನರಿದಾಡಲಿ ಸಗ ಸುಖ ಆತರಿಸಿ ನನ್ನ ಹೃದಯ ತುಂಬಿ, ಸಗ ಸುಖ ನನ್ನ ಹೃದಯವ ತುಂಬಿ, ತುಳುಕಾಡಲಿ ತುಳುಕಾಡಲಿ ರಾಜರಾಜೇಶ್ವರನೆ, ಓ ನನ್ನ ಪ್ರಾಣ ಸಖ ಅದ್ವಿತೀಯನು ನೀನು ಶಾಂತ ಶಿವನು, ರಾಜರಾಜೇಶ್ವರನೆ ಓ ನನ್ನ ಪ್ರಾಣ ಸಖ ಅದ್ವಿತೀಯನು ನೀನು ಶಾಂತ ಶಿವನು ನಿನ್ನ ಶ್ರೀ ಚರಣದಲ್ಲಿ ನನ್ನ ದೆಲ್ಲನು ಮುಡಿತು ನಿನ್ನ ಶ್ರೀ ಚರಣದಲ್ಲಿ ನನ್ನ ತುಡಿವಂದದಲ್ಲಿ ವಿಶ್ವಾಸದ ಅಗ್ನಿಯನ್ನು ದೀಪಗೊಳಿಸು ಓ ದೀನ ಬಾಂಧವನೇ ಓ ದೀನ ಬಾಂಧವನೇ ದಿನ ರಾತ್ರಿಯೋ ಮತ್ತೆ ಹಾಡ್ತಾ ಇದ್ದಾನೆ ಮಧುರ ಬ್ರಹ್ಮ ನಾಮವನ್ನು ಜಪಿಸು ಹರುಷ ಮುಖದಲ್ಲಿ ಮಧುರ ಬ್ರಹ್ಮ ನಾಮವನ್ನು ಮಧುರ ಬ್ರಹ್ಮ ನಾಮವನ್ನು ಜಪಿಸು ಹರುಷ ಮುಖದಲ್ಲಿ ಸುಧಾಸಿಂಧು ಉಕ್ಕಿ ಬರಲಿ ತುಂಬಿದಂತ ಎದೆಯಲಿ ಮಧುರ ಬ್ರಹ್ಮ ನಾಮವನ್ನು ಜಪಿಸು ಹರುಷ ಮುಖದಲ್ಲಿ ಸುಧಾಸಿಂಧು ಉಕ್ಕಿ ಬರಲಿ ತುಂಬಿದಂತ ಎದೆಯಲಿ ಎಲ್ಲರೊಡನೆ ಅದನು ಹೀರಿ ಸುಖಿಸು ನೀನು ಜಗದಲ್ಲಿ ಶುಷ್ಕವಾದರೇನು ಶುಷ್ಕವಾದರೇನು ಶುಷ್ಕವಾದರೇನು ಎದೆಯು ವಿಷಯ ಜ್ವಾಲೆ ತಟ್ಟಲು ಶುಷ್ಕವಾದರೇನು ಎದೆಯು ವಿಷಯ ಜ್ವಾಲೆ ತಟ್ಟಲು ಮರೆಯಬೇಡ ಮಧುರ ನಾಮವನ್ನು ನೆನೆಯಲು ಮರೆಯಬೇಡ ಹರಿಯ ಮಧುರ ನಾಮವನ್ನು ಮೃದಂಗ ಕರತಾರಗಳೊಡನೆ ಕೀರ್ತನೆ ನಡೆಯುತ್ತಿದೆ. ನರೇಂದ್ರಾದಿ ಭಕ್ತರು ಪರಮಹಂಸರ ಸುತ್ತಲೂ ಸುತ್ತುತ್ತ ಸುತ್ತುತ್ತ ಹಾಡುತ್ತಿದ್ದಾರೆ. ಎಂಥ ಅದ್ಭುತವಾದಂತಹ ದೃಶ್ಯವನ್ನ ಮಾಸ್ಟರ್ ಮಹಾಶಯ ನಮ್ಮ ಮುಂದೆ ಇಟ್ಟಿದ್ದಾನೆ. ಪರಮಹಂಸರ ಸುತ್ತಲೂ ಭಜನೆಯ ಕಾರ್ಯಕ್ರಮ ನಡೀತಾ ಇದೆ. ಪ್ರೇಮಾನಂದ ರಸ ಪೂರದಿ ನೀನಾಡಿರು ಚಿರ ಮಗ್ನ, ಪ್ರೇಮಾನಂದ ರಸ ಪೂರದಿ ನೀನಾಡಿರು ಚಿರ ಮಗ್ನ, ಪ್ರೇಮಾನಂದ ರಸ ಪೂರದಿ ನೀನಾಡಿರು ಚಿರ ಮಗ್ನ, ಒಂದು ನಾಮಾವಳಿ. ಪ್ರೇಮಾನಂದ ರಸ ಪೂರದಿ ನೀನಾಗಿರು ಚಿರಮಗ್ನ, ಎಂದೆಂದಿಗೂ ಆ ಪ್ರೇಮಾನಂದದಲ್ಲಿಯೇ ನಿನ್ನ ಮನಸ್ಸು ಮಗ್ನವಾಗಿರಲಿ ಅಂತನ್ನುವ ಈ ಎರಡು ವಾಕ್ಯವನ್ನು ಹಾಡಿಕೊಂಡು ಸಂಕೀರ್ತನೆಯನ್ನು ಮಾಡ್ತಾ ಸುತ್ತಲೂ ಕುಣಿದಾಡ್ತಾ ಆನಂದದ ಅಮೃತವನ್ನೇ ಹರಿಸ್ತಾ ಇದ್ದಾರೆ ಈ ಭಕ್ತರು. ಭಕ್ತರೊಂದಿಗೆ ಶ್ರೀರಾಮಕೃಷ್ಣರು, ಶ್ರೀರಾಮಕೃಷ್ಣರೊಂದಿಗೆ ಆ ಭಕ್ತರು. ಪ್ರೇಮಾನಂದ ರಸ ಪೂರದಿ ನೀನಾಗಿರು ಶಿರಮಗ್ನ, ಪ್ರೇಮಾನಂದವನ್ನು ಅನುಭವಿಸುವಂತಹದ್ದೇ ಈ ಜೀವನದ ಗುರಿಯಲ್ಲದೆ ಬಾಕಿ ಉಳಿದ ಊಟ ತಿಂಡೆ ಬಟ್ಟೆ ಬರೆ ಶೋಕಿ ಇವುಗಳನ್ನೆಲ್ಲ ಎಷ್ಟು ಮಾಡಿದರೂ ಕೂಡ ಮನಸ್ಸಿಗೆ ಶಾಂತಿ ತೃಪ್ತಿ ಸಮಾಧಾನ ಆನಂದ ಹೇಳ್ತಕ್ಕಂತಹದ್ದು ಯಾರಿಗಾದರೂ ಸಿಕ್ಕಿದೆಯೇ ಅಂತ ಹೇಳ್ತಕ್ಕಂತಹ ಪ್ರಶ್ನೆಯನ್ನು ಹಾಕಿಕೊಳ್ಬೇಕು. ಆದ್ರಿಂದ ಆ ಪ್ರೇಮಾನಂದ ಅಂತ ಹೇಳ್ತಕ್ಕಂಥದ್ದು ಒಂದು ಇದೆ ಅಂತ ತಿಳ್ಕೊಳ್ಳೋದೇ ನಮ್ದೊಂದು ದೊಡ್ಡ ಕೆಲಸವಾಗಿದೆ. ಈ ಪ್ರೇಮ ಯಾವುದೇ ಬಗೆಯ ಕಾಮ ಕ್ಲೇಶ ದೋಷವೂ ಇಲ್ಲದೇ ಇರತಕ್ಕಂತಹ ಒಂದು ಪ್ರೇಮ ಇದೆ ಅಂತ ನಮಗೆ ಗೊತ್ತಾಗಬೇಕು. ಆ ಪ್ರೇಮದಿಂದ ಆನಂದ ಅಂತ ಹೇಳ್ತಕ್ಕಂಥದ್ದು ತಾನೇ ತಾನಾಗಿ ಪ್ರತಿಯೊಬ್ಬರ ಹೃದಯದಿಂದಲೂ ಸೂಸುವಂತೆ ಆಗುತ್ತದೆ. ಆ ನಿಷ್ಕಾಮ ಪ್ರೇಮ ಹರಿಯುವುದಕ್ಕೆ ಪ್ರಾರಂಭವಾದಾಗ ಮಾತ್ರವೇ ನಿಜವಾದ ಶುದ್ಧವಾದ ಆನಂದ ಹರಿಯದಕ್ಕೆ ಪ್ರಾರಂಭವಾಗುತ್ತದೆ. ಕಾಮ ಮಿಶ್ರಿತವಾದಂತಹ ಪ್ರೇಮ ಅಂತ ಇರತಕ್ಕಂಥದ್ದೇನಿದ್ರೂ ಕೂಡ ಅದರಿಂದ ಆನಂದ ಹರಿಯೋದಕ್ಕೆ ಸಾಧ್ಯ ಇಲ್ಲ. ಅದೇನೋ ಒಂದು ಬಗೆಯ ಖುಷಿ ಕೊಡ್ತದೆ ಅಷ್ಟೇ. ಆ ಖುಷಿ ಅಂತ ಹೇಳೋದು ತಿಂದುಬಿಟ್ಟು ಕಿಸಿಕ್ಕಂತ ಅವನು ಅಲ್ಲಿ ಹಲಗರಿತಾನ. ಆದ್ರಿಂದ ನಾವು ಆ ಶುದ್ಧವಾದಂತಹ ಪ್ರೇಮಾನಂದವನ್ನ, ಆ ಪ್ರೇಮಾನಂದದ ಪೂರ ರಸ, ಪೂರ ಪೂರ ಅಂದ್ರೇನು, ನೆರೆ. ಜೋರಾಗಿ ಮಳೆ ಬಂದು ನೀರು ಎಲ್ಲೆಲ್ಲೂ ಹರಿಯೋದಕ್ಕೆ ಶುರುವಾದಾಗ ಎಂತಹ ಒಂದು ಉತ್ಸವವಾಗಿರುತ್ತೆ ಅಂದ್ರೆ ದೂರದಿರಬೇಕು, ಮನೆಗೆ ಮನೆಯೊಳಗೆ ಬರಬಾರದು ನೀರು. ಆ ನೀರು ಪರವಾಗಿಲ್ಲ, ಮನೆ ಮನೆಗೆ ಬರಬಾರದು ಅಂತ ಹೇಳಿದ್ರು ಸರಿ ಹೋಗುತ್ತೆ, ದೂರದಲ್ಲಿ ಇರಬೇಕು ಅಂತ ಹೇಳಿದ್ರು. ಆದ್ರೆ ಈ ನೀರು ಹಾಗಲ್ಲ, ಈ ಪ್ರೇಮಾನಂದ ರಸ ಅಂತ ಹೇಳ್ತಕ್ಕಂತ ಅದೇನಿದೆಯೋ ಅದು ನಮ್ಮ ಮನದ ಒಳಗೂ ಬರಬೇಕು, ಮನದ ಹೊರಗೂ ಇರಬೇಕು, ಎಲ್ಲೆಲ್ಲೂ ಇರಬೇಕು. ನಮ್ಮ ಸುತ್ತಮುತ್ತ ಬರತಕ್ಕಂಥವರೆಲ್ಲರೂ ಕೂಡ ಆ ಆನಂದ ರಸದ ಒಂದು ಸಂಸ್ಪರ್ಶಕ್ಕೆ ಬರಬೇಕವ್ರು, ಸಂಸ್ಪರ್ಶಕ್ಕೆ ಬರಬೇಕವ್ರು. ಆಗ ಅವರು ಕೂಡ ಇಲ್ಲಿ ಏನೋ ಒಂಥರ ಆನಂದವಾಗಿದೆಯಲ್ಲ ಅಂತ ಅವರು ಕೂಡ ಸಂತೋಷ ಪಡುವಂತೆ ಆಗಬೇಕು. ಈ ರೀತಿಯಲ್ಲಿ ನಮ್ಮ ಸುತ್ತಮುತ್ತ ಆ ಒಂದು ಆನಂದದ ಅಲೆ ಹರಡಬೇಕು. ಶ್ರೀರಾಮಕೃತರ ಸುತ್ತಮುತ್ತ ಆ ಬಗೆಯ ದಿವ್ಯವಾದಂತಹ ಆನಂದ ತಾನೇ ತಾನಾಗಿ ಹರಡಿತ್ತು. ಅದನ್ನು ಅನುಭವಿಸಿದಂತಹ ಈ ಭಕ್ತರು ಕೂಡ ತಮ್ಮ ಹೃದಯದೊಳಗಡೆಯಿಂದ ಆ ಆನಂದವನ್ನು ತುಂಬಿಕೊಂಡ ಆನಂದವನ್ನು ಮತ್ತಷ್ಟು ಹೊರಸೂಸಿ ಆನಂದ ಮಗ್ನರಾಗಿ ಹಾಡ್ತಾ ಇದ್ದಾರೆ. ನಾವು ಕೂಡ ಹಾಡೋಣ. ಪ್ರೇಮಾನಂದ ರಸಪೂರದಿ, ಪ್ರೇಮಾನಂದ ರಸಪೂರ, ಆನಂದ ಅಧಿಕವಾದಾಗ ಮಾತು ನಿಂತೋಗೋದಿಲ್ವೇ? ಅದಕ್ಕೋಸ್ಕರ ಬಹುಶಃ ಇಲ್ಲಿ ಸ್ವಲ್ಪ ನಿಧಾನ ಮಾಡಿ ಅಂತ ಕಾಣುತ್ತೆ. ಈಗ ನರೇಂದ್ರನೇ ಮೃದಂಗವನ್ನು ಬಾಜಿಸ್ತಾ ಮತ್ತನಾಗಿ ಪರಮಹಂಸರೊಡನೆ ಹಾಡ್ತಾ ಇದ್ದಾನೆ. ಪರಮಹಂಸರು ಕೂಡ ಹಾಡೋದಕ್ಕೆ ಶುರು ಮಾಡಿದ್ದಾರೆ. ನರೇಂದ್ರ ತಾನೇ ಆ ಮೃದಂಗವನ್ನ ಕುತ್ತಿಗೆಗೆ ಕಟ್ಕೊಂಡು ಬಾಜಿಸ್ತಾ ಕುಣಿದ ಹಾಡ್ತಾ ಹಾಡ್ತಾ ಇದ್ದಾನೆ. ಅದು ಎಂಥ ದೃಶ್ಯ ಇರಬಹುದು? ಮಧುರ ಬ್ರಹ್ಮ ನಾಮವನ್ನು ಜಪಿಸು ಹರುಷ ಮುಖದಲ್ಲಿ, ಅದೇ ಹಾಡು. ಮಧುರ ಬ್ರಹ್ಮ ನಾಮವನ್ನು ಜಪಿಸು ಹರುಷ ಮುಖದಲ್ಲಿ, ಸುಧಾಸಿಂಧು ಉಕ್ಕಿ ಬರಲಿ ತುಂಬಿದಂತ ಎದೆಯಲಿ. ಎಂಥ ಅದ್ಭುತವಾದ ಕಲ್ಪನೆ ಈ ಹಾಡಿನಲ್ಲಿದೆ. ಬ್ರಹ್ಮನಾಮ ಅದು ಮಧುರವಂತೆ ನಮಗೆ 5 ನಿಮಿಷಕ್ಕೂ ನಿದ್ರೆ ಬರ್ತದೆ. ಜಪ ಮಾಡಿದ ತಕ್ಷಣ ನಿದ್ರೆಗೆ ಬೇರೆ ಗುಳಿಗೆಯೇ ಬೇಡ, ಜಪದ ಗುಳಿಗೆಯೇ ಸಾಕು. ಅಥವಾ ಮನಸ್ಸಿಗೋ ಬೆನ್ನಿಗೋ ಮೈಗೋ ಕೈಗೋ ನೋವಾಗುತ್ತದೆ. ಇದು ನಾಮದಲ್ಲಿ ರುಚಿಯನ್ನು ಕಾಣದೇ ಇರುವಂತಹ ನಮ್ಮ ಪಾಡು. ನಾಮ ಉಚ್ಚಾರ ಅಂತ ಹೇಳ್ತಕ್ಕಂತಹದ್ದು ಕಲುಸಕ್ರಿಯನ್ನು ಚೀಪಿದರೆ ಯಾವ ಬಗೆಯ ರುಚಿಯ ಆಸ್ವಾದ ಉಂಟಾಗುತ್ತದೋ ಆ ಬಗೆಯ ಮಾಧುರ್ಯದ ಅನುಭವ ಆಗ್ತದೆ ಅಂತನ್ನುವ ಅಭಿಪ್ರಾಯ ನಮಗೆ ಈ ಹಾಡಿನಲ್ಲಿ ಸಿಗ್ತದೆ. ಮಧುರ ಬ್ರಹ್ಮನಾಮವನ್ನು ಜಪಿಸು ಹೇಗೆ ಹರುಷ ಮುಖದಲ್ಲಿ. ಆಹಾ, ನಮ್ಮಲ್ಲಿ ಜಪ ಮಾಡುವವರನ್ನು ಕೂಡ ಫೋಟೋ ತೆಗೆದು ನೋಡಬೇಕು. ಹೇಗೆ ಫೋಟೋ ನೋಡುದು ಯಾಕೆ ಅಂತ ಹೇಳಿದ್ರೆ ಜಪ ಮಾಡುವವರಿಗೆ ಅವ್ರ ಮುಖ ಹೇಗಿದೆ ಎಂದು ಗೊತ್ತಾಗೋದಿಲ್ವಲ್ಲ. ಭಾವಚಿತ್ರವನ್ನು ತೆಗೆದು ಅವರ ಮುಂದೆ ಇಟ್ಟಾಗ ಅವರ ಭಾವ ಏನಾಗಿತ್ತು ಅಂತ ಗೊತ್ತಾಗ್ತದೆ. ದುಃಖ, ಎಲ್ಲ ಬಗೆಯ ಚಿಂತೆಗಳು, ಕೆಲಸಕ್ಕೆ ಬಾರದೇ ಇರತಕ್ಕಂತಹ ಚಿಂತೆಗಳು, ಕೆಲಸಕ್ಕೆ ಬಾರದೇ ಇರುವಂತಹ ಚಿಂತೆಗಳು ಅಂತ ನಾನು ಯಾತಕ್ಕೆ ಕರೆದದ್ದು ಅಂತಂದ್ರೆ, ಕೆಲವು ಮನುಷ್ಯರಿದ್ದಾರೆ ಅವರಿಗೆ ಸುಮಾರು 10 ವರ್ಷಗಳಿಂದ ಚಿಂತೆ ಅಂಟಿಕೊಂಡು ಬಂದಿರ್ತದೆ. ಚಿಂತೆ ಮಾಡಿ ಮಾಡಿ ಮಾಡಿ ಬಗೆ ಬಗೆಯ ಚಿಂತೆಗಳೆಲ್ಲ ಚಿತ್ತಾರದೋಪಾದಿಯಲ್ಲಿ ಅವರ ಮುಖದಲ್ಲಿ ಒಂದೊಂದೇ ಗೆರೆಯ ರೂಪದಲ್ಲಿ ಮೂಡಿ ಬಂದಿರುತ್ತದೆ. ಆ ಗೆರೆಗಳನ್ನೆಲ್ಲ ಎಣಿಸಿದಾಗ ಎಷ್ಟು ಚಿಂತೆಗಳು, ಯಾವ ಬಗೆಯ ಚಿಂತೆಗಳು, ಆಳವಾದ ಚಿಂತೆಗಳು ಎಂಥವು, ಸಾಮಾನ್ಯವಾದ ಚಿಂತೆಗಳು ಎಂಥವು, ಎಲ್ಲ ಆಳವಾದ ಚಿಂತೆಯಾದ್ರೆ ಆಳವಾದ ಗೆರೆಗಳು, ಸಾಮಾನ್ಯವಾದ ಚಿಂತೆಯಾದ್ರೆ ಮೇಲೆ ಮೇಲಿನ ಗೆರೆಗಳು. ಅವರೇನಾದರೂ ಇಲ್ಲಿ ಬಂದಾಗ ಅವರಿಗೆ ನೆನಪು ಮಾಡಿಕೊಡೋದಾಗುತ್ತೆ, ನೋಡಿ 10 ವರ್ಷಗಳಿಂದ ಚಿಂತೆ ಮಾಡಿಕೊಂಡು ಬಂದ್ರಲ್ಲ, ಯಾವ ಕಾರಣಕ್ಕಾಗಿ ನೀವು ಚಿಂತೆ ಮಾಡಿದ್ದೀರೋ ಆ ಚಿಂತೆಗಳೆಲ್ಲ ನಡೆದು ಹೋದವೇನು, ಆ ಕಾರಣಗಳೇನಾದರೂ ನಡೆದು ಹೋದವೇನು ಅಂತ ಕೇಳಿದ್ರೆ ಇಲ್ಲ, ನಡೆದಿಲ್ಲ. ಇವರು ಚಿಂತೆ ಮಾಡಿದ್ದೆಷ್ಟೋ ಅಷ್ಟೇ, ಚಿಂತೆ ಮಾಡದೇ ಇದ್ರೂ ನಡೀತಾ ಇತ್ತು. ಆದರೆ ಅವರು ಚಿಂತೆಗಳನ್ನು ತುಂಬಿಕೊಂಡು ತುಂಬಿಕೊಂಡು ಈ ಮುಖ ಅಂತ ಹೇಳ್ತಕ್ಕಂಥದ್ದು ಬಾಡಿದ ಬದನೆಕಾಯಿಯಂತೆ ಇರ್ತದೆ. ಒಮ್ಮೆ ಒಬ್ರು ಪಾದ್ರಿಗಳು ತಮ್ಮ ಶಿಷ್ಯರಿಗೆಲ್ಲ ತರಬೇತಿ ಕೊಡ್ತಾ ಇದ್ರು. ಜನರಿಗೆ ಸ್ವರ್ಗ ನರಕ ಇವುಗಳ ಬಗೆಗೆ ಸ್ಪಷ್ಟವಾದ ಕಲ್ಪನೆಯನ್ನು ಕೊಡಬೇಕು ನೀವು. ಆಗ ಅವರು ಆ ಸ್ವರ್ಗ ಸುಖವನ್ನು ಅಪೇಕ್ಷೆ ಪಟ್ಟು ತಮ್ಮ ದುರಾಚಾರಗಳಿಂದ ಬಿಡಿಸಿಕೊಂಡು ಮೇಲೆ ಬರೋದಕ್ಕೆ ಅನುಕೂಲವಾಗುತ್ತದೆ. ನೀವು ಯಾವ್ಯಾವ ಹಳ್ಳಿಗಳಿಗೆ ಊರುಗಳಿಗೆ ಹೋಗ್ತೀರೋ ಅಲ್ಲಿ ಜನರ ಮುಂದೆ ಸ್ವರ್ಗದ ಬಗ್ಗೆ ವರ್ಣನೆ ಮಾಡುವಾಗ ಎಷ್ಟು ಆನಂದವಾಗಿರುತ್ತದೆ. ಅಲ್ಲಿ ಯಾವುದೇ ಬಗೆಯ ದುಃಖ ಲೇಷವೂ ಇಳಿದಿರತಕ್ಕಂಥ ಆನಂದ ಎಷ್ಟು ಚೆನ್ನಾಗಿರುತ್ತದೆ ಅನ್ನೋದನ್ನೆಲ್ಲ ವರ್ಣಿಸಬೇಕು ನೀವು. ಹಾಗೆ ವರ್ಣಿಸುವಾಗ ಆ ಆನಂದ ಹೇಗಿರುತ್ತದೆ ಅನ್ನೋದನ್ನ ಅವರು ನೋಡೋದಕ್ಕೆ ಇಷ್ಟಪಡ್ತಾರೆ ನೋಡಿ. ಆದ್ರಿಂದ ನಿಮ್ಮ ಮುಖ ಅಂತ ಹೇಳ್ತಕ್ಕಂಥದ್ದು ಪ್ರಫುಲ್ಲವಾಗಿರಬೇಕು, ನೀವು ನಗ್ತಾ ನಗ್ತಾ ಇರಬೇಕು, ಆನಂದ ತುಂಬಿಸಿಕೊಂಡು ನೀವು ಆ ಸ್ವರ್ಗದ ವರ್ಣನೆಯನ್ನ ಮಾಡಬೇಕು. ಗೊತ್ತಾಯ್ತಾ? ಆಗ್ಲಿ ಫಾದರ್. ಆಮೇಲೆ ನರಕದ ವರ್ಣನೆಯನ್ನು ಕೂಡ ಮಾಡಬೇಕಾಗುತ್ತೆ. ನರಕದಲ್ಲಿ ಜನ ಯಾವ ರೀತಿಯಲ್ಲಿ ಕಷ್ಟಪಡ್ತಾರೆ, ಅವ್ರ ಮುಖ ಅಂತ ಹೇಳ್ತಕ್ಕಂಥ ಅದು ಎಷ್ಟು ಬಾಡಿಕೊಂಡಿರುತ್ತದೆ, ದುಃಖ ತಾಪತ್ರಯಗಳು ಅಂತ ಹೇಳ್ತಕ್ಕಂಥ ಅದನ್ನು ಯಾವ ರೀತಿಯಲ್ಲಿ ಅನುಭವಿಸ್ತಾ ಇರ್ತಾರೆ ಅಂತ ಅನ್ನೋದನ್ನ ನೀವು ವರ್ಣಿಸಬೇಕಾಗುತ್ತೆ. ಆಗ ಆ ನರ್ಕ ಲೋಕದಲ್ಲಿ ಇರತಕ್ಕಂಥವರ ಮುಖಭಾವವನ್ನು ಕೂಡ ನೀವು ತೋರಿಸಬೇಕಾಗ್ತದಲ್ವಾ? ಅದಕ್ಕೆ ನೀವು ವಿಶೇಷವಾಗಿ ಪ್ರಯತ್ನ ಏನು ಮಾಡಬೇಕೇ ಇಲ್ಲ, ಈಗ ಹೇಗಿದ್ದೀರೋ ಹಾಗಿದ್ರೆ ಸಾಕು. ಮಧುರ ಬ್ರಹ್ಮ ನಾಮವನ್ನು ಜಪಿಸು ಹರುಷ ಮುಖದಲ್ಲಿ. ಆನಂದ ಭರಿತನಾದಂತಹ ಪರಮಾತ್ಮ ಅವನು, ಅವನನ್ನು ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಆದ್ರಿಂದ ನಮ್ಮ ಮುಖದಲ್ಲಿ ಆ ಹರುಷವನ್ನು ತಂದುಕೊಳ್ಬೇಕು. ನಾವು ನಮ್ಮ ಅತ್ಯಂತ ಆಪ್ತನಾದಂತಹ, ಎಂದೆಂದಿಗೂ ಕೈ ಬಿಡದಿರತಕ್ಕಂತಹ, ಹಿಂದೆಯೂ ಹಿಂದೆಯೂ ಮುಂದೆಯೂ ನಮ್ಮ ಬಂಧುವಾಗಿರತಕ್ಕಂತಹ ಆ ಪರಮಾತ್ಮನನ್ನು ಸಂಧಿಸುವುದಕ್ಕೋಸ್ಕರ ಹೋಗ್ತಾ ಇದ್ದೇವೆ. ಈ ಜಪವೇ ನಮ್ಮನ್ನ ಕೊಂಡೊಯ್ತದೆ, ಅವನ ಬಳಿಗೆ ಹೋಗ್ತಾ ಇದೆ ನನ್ನ ಮನಸ್ಸು ಅಂತ ಹೇಳ್ತಕ್ಕಂತಹದ್ದು ಈ ಜಪದ ಮೂಲಕ, ನಾಮ ಜಪದ ಮೂಲಕ ಅವನ ಬಳಿಗೆ ಹೋಗ್ತಾ ಇದೆ ಅಂತ ಹೇಳ್ತಕ್ಕಂತಹ ಈ ಒಂದು ಉತ್ಸಾಹದಿಂದ. ಸ್ನೇಹಿತರನ್ನ ಭೇಟಿಯಾಗುವುದಕ್ಕೆ ಹೊರಡ್ತಕ್ಕಂತಹ ಇನ್ನೊಬ್ಬ ಸ್ನೇಹಿತನಂತೆ, ತಾಯಿಯನ್ನ ಭೇಟಿಯಾಗೋಕೆ ಹೋಗತಕ್ಕಂತಹ ಮಗುವಿನಂತೆ ಅಂತಹ ಒಂದು ಉತ್ಸಾಹ ಇರಲಿ, ಸಂತೋಷ ಇರಲಿ. ಸುಧಾಸಿಂಧು ಉಕ್ಕಿ ಬರಲಿ ತುಂಬಿದಂಥ ಎದೆಯಲ್ಲಿ ಭಗವಂತ ಸುಧಾಸಿಂಧು, ಅವನ ನಾಮವನ್ನು ಜಪಿಸ್ತಾ ಆ ಆನಂದವನ್ನು ನಾವು ಭಾವಿಸ್ತಾ ಆ ಆನಂದ ತಿಳ್ತಕ್ಕಂಥ ತುಂಬಿ ಉಕ್ಕಿ ಹರಿಯಲಿ. ಎಲ್ಲರೊಡನೆ ಅದನ್ನು ಹೀರಿ ಸುಖಿಸು ನೀನು ಜಗದಲ್ಲಿ. ಜಪ ಮಾಡಿದವರು ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ, ನಾನು ಯಾವ ಇಷ್ಟ ದೇವತೆಯ ಕುರಿತಾಗಿ ಜಪ ಮಾಡಿದ್ದೇನೋ ಅದೇ ವ್ಯಕ್ತಿಯೇ ನನ್ನ ಎದುರುಗಡೆ ಬಂದಿದ್ದಾನೆ ಅಂತನ್ನುವ ಈ ಒಂದು ಭಾವದಿಂದ ಅವರೊಡನೆ ವ್ಯವಹರಿಸಬೇಕು. ಶ್ರೀ ಸ್ವಾಮಿ ಯತೀಶ್ವರಾನಂದಜಿಯವರಿಗೆ ನಮ್ಮ ಕೆಲವು ಬ್ರಹ್ಮಚಾರಿಗಳು ಸಹಜವಾಗಿ ಕೆಲವು ದೂರುಗಳನ್ನು ಹೇಳ್ತಾ ಇದ್ರು. ಸ್ವಾಮೀಜಿ ನಾನು ಜಪ ಮಾಡ್ತಾ ಇರ್ತೇನೆ, ಆಗ ಬಾಗಿಲು ತಟ್ಟು ಬಿಡ್ತಾರೆ, ಏನ್ ಮಾಡು ಸ್ವಾಮೀಜಿ, ಅದು ಬೇಕು ಇದು ಬೇಕು ಅಂತ ಒಬ್ಬರೊಬ್ಬರಿಗೂ ಒಂದೊಂದು ಕೆಲಸ ಕೊಟ್ಟಿರ್ತಾರೆ ನೋಡಿ. ಆದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಯಾರಾದ್ರೂ ಬಂದು ಏನನ್ನು ಕೇಳೋದಕ್ಕೆ ಬಾಗಿಲು ತಟ್ಟೋದು ಸಹಜ ನೋಡಿ. ಈ ರೀತಿಯಲ್ಲಿ ನಾವು ಜಪಕ್ಕೆ ಬಿಡಿದಾಗ ಬಾಗಿಲು ತಟ್ಟು ಬಿಡ್ತಾರೆ, ನಮಗೆ ಜಪ ಭಂಗ ಆಗ್ತದೆ, ಏಕಾಗ್ರತೆ ಭಂಗ ಆಗ್ತದೆ. ಬಹಳ ಸರಿಯಾದಂತಹ ಒಂದು ಪ್ರಶ್ನೆ, ತಪ್ಪೇನಲ್ಲ, ಆದರೆ ಉತ್ತರ ಕೊಡುವವರೇ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತದೆ. ಸ್ವಾಮಿ ಯತೀಶ್ವರಾನಂದಜಿಯವರು ಹೇಳಿದ್ರು ಏನಂತೆ ಅದಕ್ಕೆ, ನಿನ್ನ ಇಷ್ಟ ದೇವತೆಯೇ ಬಂದು ಬಾಗಿಲು ತಟ್ಟಿದ ಅಂತನೋ ಭಾವದಿಂದ ಓಡು ಅಲ್ಲಿಗೆ, ಬಾಗಿಲು ತೆರೆದು ನನ್ನ ಇಷ್ಟ ದೇವತೆಯೇ ಸಾಕ್ಷಾತ್ ಆಗಿದ್ರೆ ಏನ್ ಬೇಕಾಗಿದೆ ಅಂತ ಪ್ರೀತಿಯಿಂದ ಕೇಳಿ. ಯಾವ ಪ್ರೀತಿಯಿಂದ ನೀನು ಜಪ ಮಾಡ್ತಾ ಇದೆಯೋ, ಯಾವ ಪರಮಾನಂದ ಭರಿತನಾದಂತಹ ಪರಮಾತ್ಮನನ್ನು ಕುರಿತಾಗಿ ಧ್ಯಾನಿಸ್ತಾ ನೀನು ಜಪ ಮಾಡ್ತಾ ಇದೆಯೋ, ಅದೇ ಪರಮಾತ್ಮನೇ ಆರೂಪದಿಂದ ಅಲ್ಲಿಗೆ ಬಂದು ನಿನ್ನೇನು ಕೇಳ್ತಾ ಇದ್ದಾನೆ. ಅವನು ಕೇಳಿದಾಗ ನೀನು ಕೊಡೋದು ಬೇಡವೇ, ಸಂತೋಷದಿಂದ ಕೊಡು ಅಂತ ಹೇಳಿದಾಗ ಆ ಉತ್ತರದ ಸೊಬಗು ಎಲ್ಲ ಆಧ್ಯಾತ್ಮಿಕ ಲಕ್ಷಣಗಳಿಂದ ಒಡಗೂಡಿದೆ. ಅದಕ್ಕೋಸ್ಕರ ಇಲ್ಲಿ ಹೇಳಿದ ಹೇಳಲಾಗಿದೆ, ಎಲ್ಲರೊಡನೆ ಅದನ್ನು ಅಂದ್ರೆ ಆ ಆನಂದವನ್ನ, ಭಗವದ್ ಆನಂದವನ್ನ ಹೀರಿ ಸುಖಿಸು ಜಗದಲ್ಲಿ. ಈ ಜಗತ್ತಿನಲ್ಲಿ ಆಧ್ಯಾತ್ಮಿಕ ವ್ಯಕ್ತಿಗಳು ಮಾತ್ರವೇ ಅತ್ಯಂತ ಸಹಜವಾಗಿ ನಡೆದುಕೊಳ್ಳಬಲ್ಲರು. ಬಾಕಿ ಉಳಿದವರದ್ದೆಲ್ಲ ಸಬ್ನಾರ್ಮಲ್ ಆರ್ ಅಬ್ನಾರ್ಮಲ್, ನಾರ್ಮಲ್ ಯಾರೂ ಇಲ್ಲ. ಒಂದೋ ಅತಿ ಹುಚ್ಚು, ಇಲ್ಲಿದ್ರೆ ಮಡ್ಡಿತನ, ಮಧ್ಯತನ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ, ಸಹಜ ಸ್ಥಿತಿ. ಅದಕ್ಕೆ ಶ್ರೀಮಾತೆ ಶಾರದಾದೇವಿಯವರು ಹೇಳಿತ್ತು, ಭಗವಂತನ ಸಾಕ್ಷಾತ್ಕಾರ ಆದ ಕೂಡಲೇ ಏನಾದಾಗಾಯ್ತು, ನಿನಗೇನು ಎರಡು ಕೊಂಬು ಬೆಳೀತೆ ಇಲ್ಲ. ನಿತ್ಯಾನಿತ್ಯ ವಸ್ತು ವಿವೇಕ, ವಿವೇಕ ಅಂತ ಹೇಳ್ತಕ್ಕಂಥದ್ದು ನಿನ್ನಲ್ಲಿ ಉತ್ಪನ್ನವಾಯಿತು. ಅಂದ್ರೇನು, ಪರಮಾತ್ಮನೇ ಎಲ್ಲವೂ ಆಗಿದ್ದಾನೆ, ಪರಮಾತ್ಮನೊಬ್ಬನೇ ಸತ್ಯ, ಅವನು ಆನಂದ ಸ್ವರೂಪಿ, ಈ ಜಗತ್ತಿನಲ್ಲಿ ಏನು ಇಲ್ಲ ಅಂತ ಹೇಳ್ತಕ್ಕಂಥ ಒಂದು ವಿವೇಕ ನಿನ್ನಲ್ಲಿ ಉತ್ಪನ್ನವಾಗುತ್ತದೆ. ಈ ವಿವೇಕವೇ ನಮ್ಮನ್ನ ಸಹಜಾವಸ್ಥೆಗೆ ತರುತ್ತದೆ. ಪ್ರತಿಯೊಬ್ಬ ಮನುಷ್ಯನನ್ನು ಕೂಡ ಅದೇ ಆತ್ಮೀಯ ಭಾವದಿಂದ ಕಾಣುವಂತೆ ಆಗಬೇಕಾದ್ರೆ ನಾವು ಯಾವ ದೇವರ ಕುರಿತಾಗಿ ಧ್ಯಾನ ಮಾಡ್ತಾ ಇದ್ದೇವೋ ಅದೇ ಭಗವಂತನೇ ಆ ರೂಪದಿಂದ, ಈ ರೂಪದಿಂದ, ವಿಚಿತ್ರ ವಿವಿಧ ರೂಪಗಳಿಂದ ನಮ್ಮೆದುರುಗಡೆ ಬರ್ತಾ ಇದ್ದಾನೆ. ಅವನ ಜೊತೆ ಅದೇ ಭಾವದಿಂದ ಮಾತ್ರ ಆಗ್ಬೇಕು. ಆದರೂ ಕೂಡ ಶ್ರೀರಾಮಕೃಷ್ಣ ಹೇಳಿದಂತಹ ಒಂದು ಕಾಮನ್ ಸೆನ್ಸ್ ತಂದ್ಕೊಳ್ಬೇಕಾಗುತ್ತೆ. ಕಾಮನ್ ಸೆನ್ಸ್ ಅಂದ್ರೆ ಏನದು, ವಿವೇಕ ಅಂದ್ರೆ ಅರ್ಥ. ಕಾಮನ್ ಸೆನ್ಸ್ ಅಂದ್ರೆ ಏನು, ಸಾಮಾನ್ಯ ಜ್ಞಾನ ಅಂತ ಅರ್ಥ ಹೇಳಿಕೊಡ್ತಾರೆ ಕೆಲವರು. ಅದು ಸಾಮಾನ್ಯವೇ. ಸರಿಯಾದ ಅರ್ಥ ಈ ಒಂದು ಕಾಮನ್ ಸೆನ್ಸ್ ಅನ್ನುವ ಶಬ್ದಕ್ಕೆ ಏನಪ್ಪಾ ಅಂತಂದ್ರೆ ವಿವೇಕ. ವಿವೇಕ ತಂದುಕೊಳ್ಬೇಕು. ಶ್ರೀರಾಮಕೃಷ್ಣ ಹೇಳಿದಂತಹ ವಿವೇಕ, ದುಷ್ಟ ಜನರು ಅಂತನೋರು ಇದ್ದಾರೆ, ಅವನು ಕೂಡ ಆ ಪರಮಾತ್ಮನ ಇನ್ನೊಂದು ರೂಪವೇ ನಿಜ. ಹುಲಿ ಅನ್ಸರಿಸತಕ್ಕಂಥದ್ದು ಪರಮಾತ್ಮನ ಇನ್ನೊಂದು ರೂಪವೇ ನಿಜ. ಆದರೆ ಹುಲಿಯನ್ನು ತಪ್ಪಿಕೊಳ್ಳೋದಕ್ಕೆ ಹೋಗಬಾರದು. ಕಳ್ಳನಾರಾಯಣ, ಸುಳ್ಳನಾರಾಯಣ, ವ್ಯಾಘ್ರನಾರಾಯಣ ಅವರೆಲ್ಲರಿಗೂ ದೂರದಿಂದ ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡಬೇಕು ಯಾಕೆ? ನಾರಾಯಣ ದೂರದಲ್ಲಿ ಇಡಬೇಕು. ಯಾಕೆ? ದುಷ್ಟರು ಅಷ್ಟೇ. ಆಧ್ಯಾತ್ಮಿಕ ಜೀವನದಲ್ಲಿ ನಮ್ಮ ವಿವೇಕವನ್ನು ಕಳೆದುಕೊಂಡು ವರ್ತಿಸಬೇಕು ಅಂತ ಶ್ರೀರಾಮಕೃಷ್ಣರು ಎಂದಿಗೂ ಹೇಳಿಕೊಟ್ಟವರಲ್ಲ. ಆಧ್ಯಾತ್ಮಿಕತೆಯ ಹುಚ್ಚಿನಲ್ಲಿ ವಿವೇಕವನ್ನು ಕಳೆದುಕೋ ಅಂತ ಎಂದಿಗೂ ಹೇಳಿದವರಲ್ಲ. ಅಷ್ಟೇ ಅಲ್ಲ, ವಿವೇಕವನ್ನು ತಂದುಕೋ ಅಂತ ಹೇಳಿದವರು. ಒಮ್ಮೆ ಶ್ರೀರಾಮಕೃಷ್ಣ ಒಂದು ಕಡೆಗೆ ಹೋದವರು, ವಾಪಸ್ ಬರುವಾಗ ಬಂದು ದಕ್ಷಿಣೇಶ್ವರಕ್ಕೆ ತಲುಪಿದಾಗ ನೋಡ್ತಾರೆ ತಮ್ಮ ಸ್ನಾನದ ಚೌಕ ಇಲ್ಲ. ಚೌಕ ಇಲ್ಲ, ಚೌಕ ಅಂದ್ರೆ ಟವೆಲ್ ಇಲ್ಲ. ಅದು ಮಾಸ್ತರ ಮಹಾಶಯನ ಜವಾಬ್ದಾರಿ ತರುವಂತಹದ್ದು. ಅವರಿಗೆ ಸಂಬಂಧಪಟ್ಟ ವಸ್ತುಗಳು ಏನೇನಿದೆಯೋ ಅವುಗಳನ್ನ ಬಿಡದೆ ಜೊತೆಗೆ ತೆಗೆದುಕೊಂಡು ಹೋಗತಕ್ಕಂಥದ್ದು, ತಂದು ಕೊಡ್ತಕ್ಕಂಥದ್ದು ಮಾಸ್ತರ್ ಮಹಾಶಯನ ಜವಾಬ್ದಾರಿ ಅವತ್ತು. ಆದ್ರೆ ತರಲಿಲ್ಲ. ಮಾಸ್ಟರ್ ಮಹಾಶಯನ ಹಿಡ್ಕೊಳ್ತಾರೆ, ತರಾಟೆಗೆ ತೆಗೆದುಕೊಳ್ತಾರೆ. ಏನಯ್ಯ ಎಲ್ಲೋಯ್ತು ನನ್ನ ಬಾತ್ ಇದು ನನ್ನ ಟವೆಲ್ ಅಂತ ಕೇಳಿದ್ರೆ, ನಾವು ನೀವು ಉತ್ತರ ಕೊಡುವಾಗೆ ಹೇಳಿದ್ರು ಮಾಸ್ಟರ್ ಮಹಾಶಯರು, ಮರೆತು ಬಿಟ್ಟೆ ಅಂತ. ಸ್ವಾಮಿ ಯತೀಶ್ವರಾಜಿ ಹೇಳ್ತಾರೆ, ವಿತ್ ದಿಸ್ ಮೈಂಡ್ ಯು ವಾಂಟ್ ಟು ರಿಮೆಂಬರ್ ಗಾಡ್. ಈ ಮರೆತು ಹೋಗುವ ಬುದ್ಧಿಯಿಂದ ನೀನು ದೇವರನ್ನು ನೆನ್ಪಿಟ್ಕೊಳ್ತೀಯೋ ಅಂತ ಕೇಳ್ತಾ ಇದ್ದಾರೆ ಸ್ವಾಮಿ ಯತೀಶ್ವರಾಜಿ. ಇಲ್ಲಿ ಶ್ರೀರಾಮಕೃಷ್ಣ ಏನು ಉತ್ತರ ಹೇಳ್ತಾ ಇದ್ದಾರೆ? ಏನಯ್ಯ 24 ಗಂಟೆಯೂ ಸಮಾಧಿ ಸ್ಥಿತಿಯಲ್ಲಿದ್ದು ನನ್ನ ಮೈಯ ನೆನಪೇ ನನಗಿಲ್ಲ, ಆದರೂ ನನಗೆ ಈ ಟವೆಲ್ ನೆನಪಿದೆ. ನಿನಗೆ ಸಮಾಧಿಯೂ ಇಲ್ಲ, ಎಂಥದ್ದು ಇಲ್ಲ, ಆದ್ರೆ ಇದೊಂದು ಚೌಕ ತರೋದಕ್ಕೆ ಮರೆತು ಬಿಟ್ಟಿಯಲ್ಲ. ಆದ್ರಿಂದ ಆಧ್ಯಾತ್ಮಿಕ ಜೀವನ ಅಂತ ಹೇಳಿದ್ರೆ ಅತ್ಯಂತ ಸಹಜ ಸ್ಥಿತಿಗೆ ನಾವು ಬರಬೇಕಾದದ್ದು. ಆದ್ರಿಂದ ಸಹಜ ಸ್ಥಿತಿಯನ್ನು ಕೂಡ ಜೊತೆಯಲ್ಲಿ ತಂದುಕೊಳ್ಬೇಕು ಅಂತನ್ನುವ ಮಾತನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ಉಪನ್ಯಾಸ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಯುತ್ತದೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.